ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಮ್ಮ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ತಿರುಮಲಾಪುರ ಗ್ರಾಮದ ಕೃಷಿಕ ಎನ್ಟಿ ಲಕ್ಷ್ಮೀಪತಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ತಿರುಮಲಾಪುರ ಗ್ರಾಮದ ಕೃಷಿಕರಾದ ಎನ್ಟಿ ಲಕ್ಷ್ಮೀಪತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಲಕ್ಷ್ಮೀಪತಿ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರು. ಲಕ್ಷ್ಮೀಪತಿ ಅವರೇ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ನಾವು ವಯಸ್ಕರಾದ್ರಿಂದ ಇಲ್ಲಿವರೆಗೆ ಏನು ನಮ್ಮ ತಂದೆಯವರು ಮಾಡ್ತಿದ್ರು, ಅದಾದ ನಂತರ ಈಗ ನಾವು ಕೂಡ ಮಾಡ್ತಾ ಇದೀವಿ. ವಿದ್ಯಾಭ್ಯಾಸ ಎಲ್ಲರೂ ಮಾಡಿದ್ರು? ನಮ್ದು ಆಕ್ಚುಲಿ ಬಂದ್ಬಿಟ್ಟು BA LLB. ನಾವು ವೃತ್ತಿಯಲ್ಲಿ ವಕೀಲ ವೃತ್ತಿಯನ್ನು ಕೂಡ ಮಾಡ್ತೀವಿ. ಇನ್ನು ಉಳಿದ ಸಂದರ್ಭದಲ್ಲಿ ನಾವು ರೈತರ ಮಗನಾಗೋಸ್ಕರ ಜಮೀನು ಮತ್ತೆ ತೋಟ ಹೊಲ ಇದನ್ನ ಮುಂಚೆಯಿಂದ ನೋಡ್ಕೊಂಡು ಬಂದ್ವಿ. ಅದನ್ನ ಆಧರಿಸಿ ಜಮೀನು ಕೂಡ ನಾವು ಕೂಡ ಅವಾಗಿನಿಂದ ನಮ್ಮ ತಂದೆಯವ್ರು ನೋಡಿ ನಾವು ಕೂಡ ಅದರಲ್ಲಿ ಅಭ್ಯಾಸ ಮಾಡ್ತಾ ಇದ್ವಿ. ಈಗ ತೋಟ ಮಾಡಿದ್ವಿ, ಆಮೇಲೆ ರಾಗಿ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಹತ್ತಿ ಬೆಳೀತಾ ಇದ್ವಿ, ಹಸು ಸಾಕಿದ್ವಿ, ಎಮ್ಮೆ ಸಾಕಿದ್ವಿ. ಈಗ ಅನೇಕ ರೀತಿಯಲ್ಲಿ ನಾವು ಈ ವ್ಯವಸಾಯದಲ್ಲಿ ನಾವು ತಲ್ಲೀನರ ಆಗಿದ್ದೀವಿ. BA LLB ವಿದ್ಯಾಭ್ಯಾಸ ಮಾಡಿನೂ ಈ ಕೃಷಿನ ಮಾಡ್ತೀವಿ ಅಂತಂದ್ರೆ ಯಾಕೆ ಈ ಕೃಷಿ ಮೇಲೆ ಅಷ್ಟೊಂದು ಆಸಕ್ತಿ ನಿಮಗೆ? ಅಂದ್ರೆ ನಮ್ಮ ದೇಶ ನಿಂತಿರೋದು ಕೃಷಿ ಮೇಲೆ. ಎಲ್ಲರೂ ಕೂಡ ಓದಿದಾದ ತಕ್ಷಣನೇ ಬೇರೆಲ್ಲ ಮಾಡಬಾರ್ದು ಅಂತ ಏನಿಲ್ಲ. ನಾನು ಏನ್ ಹೇಳೋದಂದ್ರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ಅಂತೀವಿ. ಯಾವುದೇ ರೀತಿ ನಾನು ಕೆಲಸ ಮಾಡೋದ್ರ ಬಗ್ಗೆ ಡಿಗ್ನಿಟಿ ಅನ್ನೋದು ಇರಬಾರ್ದು. ಅದಕ್ಕೋಸ್ಕರವಾಗಿ ಇನ್ನು ಉಳಿದ ಸಂದರ್ಭದಲ್ಲಿ ನಮ್ಮ ಬದುಕು ಕೃಷಿ ಬದುಕಿನಲ್ಲಿ ತೊಡಗಿಸಂದ್ರೆ ಏನು ತೊಂದರೆ ಆಗಲಾರ್ದು. ಅದಕ್ಕೋಸ್ಕರ ನಾವು ಇದನ್ನ ಇನ್ನುಳಿದ ಸಂದರ್ಭದಲ್ಲಿ ನಾನು ಬಂದು ಕೃಷಿಗೆ ನಾನು ಮಾಡ್ತಾ ಇರ್ತೀನಿ. ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಮಾಡಿದ್ರೆ ಎಲ್ಲದೂ ಕೂಡ ಲಾಭದಾಯಕ ಅಂದ್ರೆ ಶ್ರದ್ಧೆ ವಹಿಸಿ ಮಾಡ್ಬೇಕು. ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಎಂತಹ ಬೇಸಾಯ ಮಾಡ್ಬೇಕು, ಯಾವ ಬೆಳೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಿಖರವಾಗಿರ್ತಕ್ಕಂಥ ಮಾಹಿತಿ ಇರಬೇಕು. ಸುಮ್ಮನೆ ಮುಂಚೆ ಎಲ್ಲ ಹೇಳ್ತಿದ್ರಲ್ಲ, ಮರದ ನೇಗಿಲು ಹೊಡಿಯೋದು, ಅದೇ ಕುಂಟೆ ಹೊಡಿಯೋದು, ಅದೇ ಇದನ್ನ ಮಾಡೋದು. ಅಂದ್ರೆ ಇತ್ತೀಚೆಗೆ ಹಸಿರು ಕ್ರಾಂತಿ ಆಯ್ತು, ಕೃಷಿಯಲ್ಲಿ ಕ್ರಾಂತಿ ಆಗ್ಬೇಕು ಅಂತ ಹೇಳೋದು ನನ್ನ ಭಾವನೆ. ಅಂದ್ರೆ ಆಧುನಿಕತೆ ಅಳವಡಿಸಿ, ಆಧುನಿಕತೆ ಹಳೆಯ ಪದ್ಧತಿಗಳನ್ನೆಲ್ಲ ಬಿಟ್ಬಿಟ್ಟು ಈಗ ಏನ್ ಬೆಳೆ ಬೆಳಿತಿದ್ವಿ ಆ ಬೆಳೆಗಳಿಗೂ ಕೂಡ ಇವತ್ತು ಯಾವ ರೀತಿ ಮಾರುಕಟ್ಟೆಯಲ್ಲಿ ಏನಿದೆ, ನಾವು ಯಾವ್ದು ಬೆಳೆದ್ರೆ ಉತ್ತಮ ಆಗ್ತಿವಿ, ಏನ್ ಬೆಳಿಬೇಕು ಅಂತ ಇಂದು ಪ್ರಜ್ಞಾಧಾರಕವಾಗಿ ಮಾಡಿದ್ರೆ ಇವತ್ತು ರೈತನಿಗೆ ತುಂಬಾ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಬೆಲೆ ಇದನ್ನು ಇದೆ. ಏನಪ್ಪಾ ಅಂದ್ರೆ ಹವಾಮಾನ ವೈಪರೀತ್ಯ ಇರೋದ್ರಿಂದ ಇವತ್ತು ಏನಾಗಿದೆ ಅಂದ್ರೆ ಎಲ್ಲರೂ ರೈತರ ಬಗ್ಗೆ ಅಥವಾ ಏನು ಕೃಷಿ ಬಗ್ಗೆ ಅಸಡ್ಡೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅನಿಸ್ತಾ ಇದೆ. ಬಟ್ ಅದನ್ನ ಕ್ರೋಢೀಕೃತವಾಗಿ ತನ್ನನ್ನು ತಾನು ಅವಲಂಬಿಸ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಅಂತ, ಅದರಲ್ಲಿ ಕೃಷಿಯಲ್ಲಿ ಖುಷಿ ಸಿಗುತ್ತೆ ಅಂತ. ಇವತ್ತು ಎಲ್ಲರೂ ಅದನ್ನ ಬಳಸ್ಕೊಳ್ತಿಲ್ಲ ಅಷ್ಟೇನೆ. ಅದನ್ನ ಬಳಸ್ಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ, ಜೀವನ ಚೆನ್ನಾಗಿರುತ್ತೆ, ನಮ್ಮ ಬದುಕನ್ನು ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಕೃಷಿಯಲ್ಲಿ ಆಧುನಿಕತೆ ಅಳವಡಿಸಬೇಕು, ಯಂತ್ರೋಪಕರಣಗಳನ್ನ ಹೆಚ್ಚು ಬಳಸಬೇಕು, ಮತ್ತೆ ಇತ್ತೀಚೆಗೆಲ್ಲ ಸಾಕಷ್ಟು ಹೈಬ್ರಿಡ್ ತಳಿಗಳೆಲ್ಲ ಬಂದಿದ್ದಾವೆ, ಮತ್ತೆ ತೋಟಗಾರಿಕೆ ಬೆಳೆಗಳಲ್ಲೂ ಒಳ್ಳೊಳ್ಳೆ ತಳಿಗಳು ಬಂದಿದ್ದಾವೆ. ಆ ಒಂದು ತಳಿಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಈ ಕೃಷಿಗೆ ಬಂದಾಗ ಕೃಷಿ ಲಾಭದಾಯಕ ಅಂತೀರಾ? ಹೌದೌದು, ತುಂಬಾ ಲಾಭದಾಯಕವಾಗಿರುತ್ತೆ. ಏನ್ ಬೆಳೆ ಬೆಳಕು ಅಂತ ಪ್ರಮುಖವಾಗಿ ಫಸ್ಟ್ ನಾನು ರೈತ, ನನಗೆ ಎಷ್ಟು ಎಕರೆ ಜಮೀನು ಇದೆ, ನಾನು ಅದನ್ನ ಯಾವ್ದನ್ನ ಬೆಳೆಯನ್ನಾಗಿ ಬೆಳಿಬೇಕು. ನನ್ನ ಪ್ರಕಾರ ಹೇಳೋದು ಫಸ್ಟ್ ಈಗಿನ ಆಧುನಿಕ ಯುಗದಲ್ಲೂ ಕೂಡ ನಾವೇನ್ ಮಾಡ್ಬೇಕು, ಇವತ್ತು ಯಾವ ರೈತರು ಹಸು ಎಮ್ಮೆ ಇವನ್ ಯಾವ್ದು ಸಾಗಾಣಿಕೆ ಮಾಡ್ತಿಲ್ಲ. ಕಾರಣ ಎಷ್ಟೇ ಅಸಡ್ಡೆ, ಈಗ ರೈತರು ಅವನ್ನ ಪಶುಸಂಗೋಪನೆ ಹೇಗ್ ಮಾಡ್ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಕಾಲ ಇರೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವ್ನು ನೋಡ್ಕೊಳೋರು ಇರೋದಿಲ್ಲ. ಇವತ್ತು ದನ ಕರು ಅಥವಾ ಏನು ಎಮ್ಮೆ ದನ ಸಾಕಿದ್ರೆ ಅದರಿಂದ ತುಂಬಾ ಲಾಭದಾಯಕವಿದೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಒಂದು ಹಸು ಅಥವಾ ಎಮ್ಮೆ ಇರೋದ್ರಿಂದ ಅದು ಪ್ರಮುಖವಾಗಿ ಹಾಲು ಕೊಡುತ್ತೆ, ನಮಗೆ ಸಗಣಿ ಆಗ್ತದೆ, ಆ ಸಗಣಿಯಿಂದ ಗೊಬ್ಬರ ಆಗ್ತದೆ. ಆ ಗೊಬ್ಬರನ ನಾವು ತಗೊಂಡೋಗಿ ನಾವು ಹೊಲದಲ್ಲಿ ಹಾಕಿದಾಗ ಅದು ಉತ್ಕೃಷ್ಟವಾಗಿರ್ತಕ್ಕಂಥ ಜಮೀನು ಫಲವತ್ತತೆ ಬರುತ್ತೆ. ಇವತ್ತು ಏನಾಗಿದೆ ಅಂದ್ರೆ ನಾವು ತುಂಬಾ ಈ ರಾಸಾಯನಿಕ ವಸ್ತುಗಳನ್ನ ಬಳಸ್ತಾ ಇದ್ವಿ, ಪ್ರಮುಖವಾಗಿ ನಾವು ಅದನ್ನ ನಿಲ್ಲಿಸಬೇಕಂತ ನನ್ನ ಒಂದು ಕೋರಿಕೆ. ಸಾವಯವ ಕೃಷಿನೇ ತುಂಬಾ ಲಾಭದಾಯಕವಾಗಿರೋದು. ಇವತ್ತು ಏನಾಗ್ತಿದೆ ಅಂದ್ರೆ ಯೂರಿಯಾ ಅದನ್ನೆಲ್ಲ ಬಳಸ್ಬಿಟ್ಟು ಈ ನಮ್ಮ ಮಣ್ಣಿನ ಫಲವತ್ತತೆಯನ್ನ ತುಂಬಾ ಕಳ್ಕೊಳ್ತಾ ಇದೀವಿ ನಾವು. ಇವತ್ತು ನಾವು ಯಾವ ಮಣ್ಣಿಗೆ ಏನು ಗೊಬ್ಬರ ಬೆಳೆಸಬೇಕು, ಯಾವ್ದನ್ನ ಬೆಳೆಸಬೇಕು ಅಂತಂದು ಇವತ್ತು ನಿಖರವಾಗಿ ರೈತರಿಗೆ ಮಾಹಿತಿ ಇಲ್ಲ. ಇವತ್ತು ನಮ್ಮ ಮಣ್ಣಲ್ಲಿ pH ಏನಿದೆ, ಯಾವ್ದ್ರಲ್ಲಿ ಫಲವತ್ತತೆ ಇದೆ, ರಂಜಕ ಏನಿದೆ, ನಮ್ಮಲ್ಲಿ ಯಾವ ಭೂಮಿ ಏನ್ ಕೊರತೆ ಇದೆ ಅನ್ನೋದು ನಮಗೆ ನಿಖರವಾಗಿ ಮಾಹಿತಿ ಸಿಗ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು. ಆ ಮಣ್ಣು ಪರೀಕ್ಷೆ ಸಂಬಂಧಪಟ್ಟಂತೆ ನಮ್ಮ ಹೊಲದಲ್ಲಿ ನಾನು ಏನ್ ಬೆಳೆ ಬೆಳಿಬಹುದು, ನಮ್ಮ ಭೂಮಿ ಏನಕ್ಕೆ ಅವಶ್ಯಕತೆ ಇದೆ, ಆ ಬೆಳೆ ಬೆಳೆಯೋದ್ರಿಂದ ನಾನು ಅದರಲ್ಲಿ ನಾನು ಸಫಲತೆ ಹೊಂದ್ತೀನಿ ಅನ್ನೋದು, ಅದು ಫಸ್ಟ್ ಮಣ್ಣಿನ ಫಲವತ್ತತೆಯಿಂದನೂ ಕೂಡ ನಮಗೆ ಅನುಕೂಲ ಆಗ್ತದೆ. ಯಾವ ಮಣ್ಣಿನಿಂದ ಯಾವ ಬೆಳೆ ಬೆಳೆದ್ರೆ ನಾವು ಅದರಿಂದ ನಾವು ಸಫಲವಾಗ್ತೀವಿ ಅನ್ನೋದ್ರ ಮಾಹಿತಿ ಕೊರತೆ ತುಂಬಾ ಇದೆ ನಮ್ಗೆ. ಇವತ್ತು ನಮ್ಮ ರೈತರು ಯಾರು ಕೂಡ ನಾನು ಹೇಳಿದ್ರ ಹಾಗೆ ಮಣ್ಣಿನ ಪರೀಕ್ಷೆ ಮಾಡೋದಿಲ್ಲ. ಆಮೇಲೆ ನೀರೇನಾದ್ರು ಬಂತು, ನೀರಿನ ಪರೀಕ್ಷೆ ಮಾಡೋದಿಲ್ಲ. ನೀರಿನಲ್ಲಿ ಏನಿದೆ, ಎಂತ ಲವಣಾಂಶ ಇದೆ, ಯಾವ ನೀರು ಬೇಕಾಗುತ್ತೆ, ನೀರು ಅನುಕೂಲ ಆಗ್ತಿದ್ಯಾ ಅನ್ನೋದನ್ನು ಕೂಡ ನಿಖರವಾಗಿ ಮಾಹಿತಿ ಇರೋದಿಲ್ಲ. ನೀರಾವರಿ ಇರತಕ್ಕಂತ ರೈತರು ನೀರಿನ ಪರೀಕ್ಷೆ ಕೂಡ ಇವತ್ತು ಮಾಡಬೇಕು. ನೀರಿನ ಗುಣಮಟ್ಟನೂ ಕೂಡ ನಾವು ಇವತ್ತು ಪರೀಕ್ಷೆ ಮಾಡಬೇಕು. ಮಣ್ಣು ಆ ಮಣ್ಣು ಆದ ನಂತರ ಜಮೀನಲ್ಲಿ ಏನಾದ್ರು ಬೋರ್ ಕೊರಿಸಿದ್ರೆ ಮತ್ತೆ ನೆಕ್ಸ್ಟ್ ನಾವು ಬರೋದು ನೀರು. ನೀರು ಮಣ್ಣಿನ ಫಲವತ್ತತೆ ಇವತ್ತು ಏನಿದೆ, ಇವತ್ತು ಯಾಕೆ ಫಲವತ್ತತೆ ಕಳ್ಕಂತಿದೆ ಅನ್ನೋದು ನಮ್ಮ ರೈತರಿಗೆ ಯಾರಿಗೂ ಗೊತ್ತಾಗ್ತಿಲ್ಲ ಇವತ್ತು. ಅದಕ್ಕೋಸ್ಕರ ನಾನು ಹೇಳೋದು ಅಂತಂದ್ರೆ, ಈಗ ದ್ವಿದಳ ಧಾನ್ಯಗಳನ್ನ ಬೆಳೆಯೋದು, ಅಕ್ಕಡಿ ಕಾಳುಗಳನ್ನ ಸೆಂಟರ್ನಲ್ಲಿ ಹಾಕೋದು, ಈಗ ಬರೀ ನಾವು ಅಡಿಕೆ ತೋಟ ಹಾಕ್ಬಿಟ್ಟು ಬರೀ ಅಡಿಕೆ ಬೆಳೆದಲ್ಲ, ಅದ್ರ ಮಧ್ಯನೆ ಈ ದ್ವಿದಳ ಧಾನ್ಯಗಳು, ಹೆಸರು, ಹುರುಳಿ, ಈ ತೊಗರಿ ಬೀಜ, ಅವರೇ ಅದನ್ನ ಬೆಳೆಯೋದ್ರಿಂದ ಆಟೋಮೆಟಿಕ್ ಅದು ಕಾಂಪೋಸ್ಟ್ ಆಗ್ತದೆ, ಅದು ಹಸಿರೆಲೆ ಗೊಬ್ಬರ ಆಗ್ತದೆ, ಅದರಿಂದ ಭೂಮಿ ವೃದ್ಧಿ ಆಗ್ತದೆ, ಅದು ತನ್ನ ಏನ್ ತೇವಾಂಶ ಕಳ್ಕೊಂಡಿಲ್ದಂಗೆ ಭೂಮಿ ಆಟೋಮೆಟಿಕ್ ಆಗಿ ತನ್ನ ಫಲವತ್ತೆಯನ್ನ ಹೆಚ್ಚಿಸ್ಕೊಳ್ಳುತ್ತೆ. ನಾನು ಹೇಳ್ತೀನಿ ಅಂದ್ರೆ ನಮ್ಮ ರೈತರು ನಾವೀಗ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ನಾವು ಇವತ್ತು ಬೆಳೆ ತೆಗಿಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಕೈ ಬಿಡಬೇಕು, ನಾವು ಹೆಚ್ಚು ಸಾವಯವ ಕೃಷಿ ಗೊತ್ತು ಕೊಡ್ಬೇಕಂತೀರಾ? ಹೌದೌದು, ಖಂಡಿತವಾಗಿ. ಇವತ್ತು ಏನಾಗ್ತಿದೆ ಅಂದ್ರೆ ಅದಕ್ಕೆ ರಾಸಾಯನಿಕ ಗೊಬ್ಬರಗಳು ಬಳಸ್ಕೊಂತ ಏನಾಗ್ತಿದೆ, ನಮ್ಮ ಭೂಮಿ ಫಲವತ್ತತೆಯನ್ನು ತುಂಬಾ ಕಡಿಮೆ ಆಗ್ತಿದೆ. ತುಂಬಾ ಕಡಿಮೆ ಆಗ್ತದೆ ಅಂದ್ರೆ ಏನು ಆಗ್ತಾನೆ ಇಲ್ಲ, ಭೂಮಿಯಲ್ಲಿ ಏನು ಸಾರಾಂಶನೇ ಇಲ್ಲ, ಬರಡಾಗ್ತಾ ಬರ್ತದೆ. ಇವತ್ತು ಏನಾಗ್ತಿದೆ ಅಂದ್ರೆ ಈಗ ದೊಡ್ಡ ಜಮೀನಿತ್ತು ಅಂದ್ರೆ ಸೆಂಟರ್ನಲ್ಲಿ ಬದುಗಳು ನಿರ್ಮಾಣ ಮಾಡೋದು, ಅಲ್ಲಲ್ಲೇ ನೀರು ನಿಲ್ಲಂಗ್ ಮಾಡೋದು, ಪೂರ್ತಿ ಹರಿದು ಸಾರಾಗುವಾಗಿ ಅರಿಗ್ ಬಿಟ್ಟು ಹೋಗದಂಗೆ ಬಿದ್ದಂತ ಮಳೆ ನೀರು ಅಲ್ಲೇ ಹಿಂಗ್ ಮಾಡ್ಬೇಕು. ಫಸ್ಟ್ ಹಿಂಗು ಗುಂಡಿಗಳು ಮಾಡ್ಬೇಕು, ಅಲ್ಲೇನೆ ಇದ್ ಮಾಡ್ಬೇಕು, ಕೃಷಿ ಹೊಂಡಗಳು ಮಾಡ್ಬೇಕು. ಮತ್ತೆ ಬದುವಿನಲ್ಲಿ ಮರಗಳನ್ನ ನೆಡೋದು, ಮರಗಳನ್ನ ನೆಡೋದ್ರ ಮುಖಾಂತರವಾಗಿ ಮಣ್ಣಿನ ಸವಕಳಿಯನ್ನ ತಡಿಬೇಕು ಫಸ್ಟ್. ನಿಮ್ ಜಮೀನ್ ಎಷ್ಟು ಎಕರೆ ಇದೆ? ನಮ್ದು ಒಂದು 8 ಎಕರೆ ಜಮೀನ್. 8 ಎಕರೆ ಇದೆ, ಎಲ್ಲ ನೀರಾವರಿನ ಖುಷ್ಕಿ ಜಮೀನ್ ಇದೆ, ಅದರಲ್ಲಿ ಅರ್ಧ ನೀರಾವರಿ ಮಾಡಿದ್ವಿ, ಅರ್ಧ ಖುಷ್ಕಿ ಜಮೀನ್ ಇದೆ. ನೀರಾವರಿ ಎಲ್ಲ ಏನೇನ್ ಬೆಳೆಗಳು ಬೆಳೀತಾ ಇದೆ? ನೀರಾವರಿಯಲ್ಲಿ ನಾವೀಗ ಅಡಿಕೆ ಬೆಳೆ ಬೆಳೀತಾ ಇದೀವಿ, ಇನ್ನುಳಿದ ಖುಷ್ಕಿ ಜಮೀನಲ್ಲಿ ಈ ದನ ಕರು ಇರೋದ್ರಿಂದ ಸ್ವಲ್ಪ ರಾಗಿ, ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತೆ ಮೆಕ್ಕೆಜೋಳವನ್ನ ಬೆಳೀತಾ ಇದ್ರು. ನೀರಾವರಿಯಲ್ಲಿ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಈಗ ಅಡಿಕೆ ಹಾಕಿ ಒಂದು 20-23 ವರ್ಷ ಆಗಿದೆ. ಬೆಳೆ ಬರ್ತಾ ಇದೆ? ಬೆಳೆ ಬರ್ತಾ ಇದೆ, ಹಳೆ ತೋಟ ಇದೆ, ಹಳೆ ತೋಟ ಆಗಿದೆ. ಬಟ್ ಈ ವರ್ಷ ಬಹಳ ಲೇಟ್ ಆಗಿರೋದ್ರಿಂದ ತುಂಬಾ ತೊಂದರೆ ಆಗ್ತದೆ. ಇವಾಗ ಏನಾಗ್ತದೆ ಅಂದ್ರೆ ಮಳೆನೇ ನೆಚ್ಚಿಕೊಂಡು ಅಥವಾ ನಾವು ಏನಾಗಿದೆ ಅಂದ್ರೆ ಇಲ್ಲಿ ಎಲ್ಲಾ ರೈತರು ಏನಾಗಿದೆ, ಅಡಿಕೆ ಬೆಳೆನೆ ಎಲ್ಲಾ ಬೆನ್ನಬಲು ಅಂತ ಇದಾರೆ. ಅದಕ್ಕೆ ಪರಿಹಾರವಾಗಿ ಇವತ್ತು ನಾವು ಬೆಳೆ ಕಂಡ್ಕೊಳ್ತಿಲ್ಲ, ಎಲ್ಲಾ ರೈತರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಪರಿಹಾರ ಬೆಳೆನ ನಾವು ಕಂಡ್ಕೋಬೇಕಾಗಿದೆ. ಇವತ್ತು ಬೇರೆ ಬೆಳೆಯಲ್ಲಿ ಇದೆ ಅಷ್ಟಕ್ಕೊಂದು ಅಧಿಕ ಆದಾಯ ಬರ್ತಕ್ಕಂಥ ಬೆಳೆಗಳನ್ನ ಇವತ್ತು ನಾವು ನಮ್ಮ ಕೃಷಿ ಸಂಶೋಧಕರಾಗಲಿ, ತೋಟಗಾರಿಕೆ ಇಲಾಖೆಗಳಾಗಲಿ, ಈಗ ಹಣ್ಣಿನ ಬೆಳೆಗಳೇ ಇದಾವೆ, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಥರದೂ ಕೂಡ ಇದಾವೆ, ಅವನ್ನೆಲ್ಲ ಅಳವಡಿಸ್ಕೊಳ್ಳೋಕೆ ಬೇರೆ ಪರ್ಯಾಯ ಬೆಳೆಯಾಗಿ ಬೇಗ ನಾವು ಅದನ್ನು ನಮ್ಮ ಇಲಾಖೆಯವರು, ಕೃಷಿ ಇಲಾಖೆಯವರು, ಮತ್ತು ಈ ನಮ್ಮ ತೋಟಗಾರಿಕೆ ಇಲಾಖೆಯವರು ಸಾಕಷ್ಟು ಮಾಹಿತಿಗಳನ್ನ ರೈತರಿಗೆ ಬಂದು ರೈತರ ಹೊಲದಲ್ಲಿ ಪ್ರಾಯೋಗಿಕತೆ ಮಾಡಬೇಕು ಅಂತ ಒಂದು ನಮ್ಮ ಒಂದು ಅಭಿಲಾಷೆ. ಅಂದರೆ ನಮ್ಮ ರೈತರಿಗೆ ಹೆಚ್ಚೆಚ್ಚು ಅಡಿಕೆ ಬೆಳೆ ಕಡೆಗೆ ಆಸಕ್ತಿ ತೋರಿಸ್ತಿದ್ದಾರೆ, ಅಡಿಕೆ ಬೆಳೆ ಬಿಟ್ಟು ಬೇರೆ ಬೇರೆ ನೀವು ಹೇಳ್ದಂಗೆ ತೋಟಗಾರಿಕೆ ಬೆಳೆಗಳು, ಅರಣ್ಯ ಬೆಳೆಗಳು, ಸಾಕಷ್ಟು ಬೆಳೆಗಳಿದ್ದಾವೆ, ಆ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ರೈತರು. ರೈತರು ಒತ್ತು ಕೊಡಬೇಕು, ಅದಕ್ಕೆ ಅವರಿಗೆ ಮಾಹಿತಿನೂ ಕೂಡ ಲಭ್ಯ ಬೇಕು. ಇವತ್ತು ಏನಾಗ್ತಿದೆ ಅಂದ್ರೆ ಯಾರೊಬ್ರು ಅಡಿಕೆ ಬೆಳೀತಾ ಇದೆ, ಸಪೋಸ್ ನಮ್ಮ ಹಿರಿಯರು ಯಾರೊಬ್ರು ಅಡಿಕೆ ಬೆಳೆಯೋದು ನೋಡಿ, ನಾವು ಇದನ್ನು ಅಡಿಕೆ ಹೇಗೆ ಬೆಳಿಬೋದು ಅಂತಂದು ಅದನ್ನು ನಾವು ಫಾಲೋಅಪ್ ಮಾಡಿದ್ವಿ. ಹಾಗೇನೆ ಈಗ ಮತ್ತೆ ಪರ್ಯಾಯ ಬೆಳೆ ಏನಿದೆ, ಈಗ ದಾಳಿಂಬೆ ಇದೆ, ಪಪ್ಪಾಯಿ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾವು ಇದೆ, ಸಪೋಟ ಇದೆ, ಬೇಳೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಮಾರ್ಕೆಟೆ ಅದನ್ನ ಏನಾದ್ರು ನಿಗದಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕವಾಗಿರ್ತಕ್ಕಂತ ಅದ್ರಲ್ಲಿ ನೀರು ಕಡಿಮೆ ಆಗ್ತದೆ, ಆಮೇಲೆ ಅಷ್ಟೊಂದು ಕೆಲಸನೂ ಕೂಡ ಇರೋದಿಲ್ಲ. ಆ ಬೆಳೆಗಳನ್ನು ಕೂಡ ಬೆಳೆಯಲಿಕ್ಕೆ ನಾವು ಒತ್ತು ಕೊಡಬೇಕು. ಈ ರೀತಿಯಲ್ಲಿ ನಾವು ರೈತರ ಆದಂತ ದೀರ್ಘಾವಧಿ ಬೆಳೆಗಳ ಕಡೆ ಗಮನ ಕೊಡಬೇಕು, ಅರಣ್ಯ ಬೆಳೆಗಳು ಬೆಳಿಬೇಕು. ಹೌದೌದು, ಅರಣ್ಯ ಬೆಳೆಗಳನ್ನು ಕೂಡ ಇವತ್ತು ಬೆಳೀತಾ ಹೋದ್ರೆ ನಾವು ನೀವು ಹೇಳ್ದಂಗೆ ಈ ಮಳೆ ಹೋದ್ರೆ ಒಂದು 3 ತಿಂಗಳ ಒಳಗನೆ ಅಡಿಕೆ ಫಸಲೆಲ್ಲ ಒಣಗೋಗ್ಬಿಡುತ್ತೆ. ಈ ಮಾವು, ಸಪೋಟ, ತೆಂಗು ಈ ತರ ಬೆಳೆಗಳು ಬೆಳೆದಾಗ ಒಂದ್ ಸ್ವಲ್ಪ ದಿವಸ ಮತ್ತೆ ಮಳೆಗಾಲದವರೆಗೂ ಸುಧಾರಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಹೌದು ಹೌದು, ಖಂಡಿತ. ಈಗ ಮುಂಚೆ ಎಲ್ಲ ತೆಂಗಿನ ಬೆಳೆ ಯಥೇಚ್ಛವಾಗಿ ಎಲ್ಲ ಬೆಳೆಯರು, ಅದು ತೆಂಗಿನ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ಕಾರಣ ಇಷ್ಟೇ, ನಮ್ಮ ರೈತರಲ್ಲಿ ಏನಾಗಿದೆ ಅಂದ್ರೆ ಬೇಗ ಅಧಿಕ ಲಾಭ ಬರಬೇಕು, ಲಾಭ ನಿವ್ವಳವಾಗಿರ್ತಕ್ಕಂಥದ್ದು ಮನಸ್ಸಿಗೆಲ್ಲ ಬಂದ್ರೆ ಬೇಗ ಈ ವರ್ಷ ಎಷ್ಟು ನಾವು ಅಧಿಕವಾಗಿ ನಾವು ಬೆಳೆ ಬೆಳಿಬೇಕು, ಅದರಲ್ಲಿ ವರಮಾನ ತೆಗಿಬೇಕು, ಆದಾಯ ಹೆಚ್ಚಳ, ಆದಾಯ ಹೆಚ್ಚಲಿಕ್ಕೋಸ್ಕರ ನಾವ್ ಏನ್ ಮಾಡ್ತಿದ್ವಿ, ಇವತ್ತು ಪರ್ಯಾಯ ಬೆಳೆ ಅಡಿಕೆ ಒಂದೇ ನಮ್ಮ ನಿಖರವಾಗಿರ್ತಕ್ಕಂಥ ಬೆಳೆನ ನಾವು ಮಾರು ಹೋಗ್ತಾ ಇದ್ವಿ. ಇನ್ನೊಂದೇನಂದ್ರೆ ಈ ಅಡಿಕೆಗೆ ಒಳ್ಳೆ ಬೆಲೆ ಇರೋದ್ರಿಂದ ಮತ್ತೆ ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದನೂ ರೈತರು ಈ ಕಡೆಗೆ ಹೆಚ್ಚು ಆಸಕ್ತಿ ತೋರಿಸ್ತಾರೆ ಅನ್ಸುತ್ತೆ. ಹೌದು, ಸತ್ಯ ಸತ್ಯ. ಮುಂಚೆ ಎಲ್ಲ ಈಗೇನು ತೆಂಗು ಅಂತಂದ್ರೆ ಅದು ಕಲ್ಪವೃಕ್ಷ ಅಂತ ಅಂತಿದ್ವಿ ನಾವು, ಅದರಲ್ಲಿ ಏನು ಬಿಸಾಡಂತ ವಸ್ತುನೇ ಇಲ್ಲ, ಅದು ಈವನ್ ಗರಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಬುರುಡೆ ಇರ್ಬೋದು, ಅದಾದ್ಮೇಲೆ ತೆಂಗಿನಕಾಯಿ ಇರ್ಬೋದು, ಎಳ್ನೀರು ಇರ್ಬೋದು, ಕೊಬ್ಬರಿ ಇರ್ಬೋದು, ಅದನ್ನ ಸುಲಿದ ಮೇಲೆ ಅದ್ರ ಚಿಪ್ಪು ಕೂಡ ಇವತ್ತು ಎಷ್ಟು ಬಳಕೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಯಥೇಚ್ಛವಾಗಿ ಬೆಳಿಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೂ ಬೆಂಬಲವಾಗಿರ್ತಕ್ಕಂಥ ಬೆಲೆನ ಈ ನಮ್ಮ ಸರ್ಕಾರದವರು ಕೂಡ ಕೊಡಬೇಕು, ಒಂದು ನಿಗದಿ ಮಾಡಬೇಕು. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ಕೊಬ್ಬರಿ ಮಾಡಲಿಕ್ಕೆ ತೆಂಗಿನಕಾಯಿ ಫಸ್ಟು ಎಳ್ನೀರು ಬರ್ತದೆ, ಆ ಎಳ್ನೀರಿಂದ ನಾವು ತೆಂಗಿನಕಾಯಿ ಎಳ್ನೀರ್ನ ಫಸ್ಟ್ಗೆ ಕಟಾವು ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಬಂದು ಕಟಾವು ಮಾಡ್ತಾರೆ. ಅಲ್ಲಿ ರೈತರಿಗೆ ತುಂಬಾ ಹಣ ಕಡಿಮೆ, 10-12 ರೂಪಾಯಿ ಅಲ್ಲಿಂದ ಇಲ್ಲಿಂದ ತಗೊಂಬಂದು ಅವ್ರ ಮಧ್ಯಸ್ಥರಿಗಾರ್ರೆ 20-30 ರೂಪಾಯಿ ಮಾರ್ತಾರೆ. ಬಟ್ ಏನಾಗಿದೆ ಅಂದ್ರೆ ನಿಖರವಾಗಿರ್ತಕ್ಕಂಥ ರೈತನಿಗೆ ಅಲ್ಲಿ ಸಲ್ತಾ ಇಲ್ಲ, ಅವನು ಬಂದು ಇಲ್ಲಿ ಮಾರ್ಕೆಟಿಂಗ್ ಬಂದು ಅದನ್ನ ಕಡಿದು ಕೂತು ಮಾಡೋಷ್ಟು ವ್ಯವಧಾನ ಯಾವ ರೈತರಿಗೂ ಸಮಯನೂ ಇಲ್ಲ. ಅದಾಗ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ತೆಂಗಿನಕಾಯಿ, ಈ ತೆಂಗಿನಕಾಯಿ ಕನಿಷ್ಠ ಅಂತಂದ್ರೆ 6 ತಿಂಗಳಿಗೆ ಒಂದ್ಸತಿ ಬೆಳೆ ಬರ್ತದೆ, ಅದು ಅದನ್ನು ಮಾರ್ಕೆಟಿಂಗ್ ಸರಿ ಇರೋದಿಲ್ಲ, 10-12 ರೂಪಾಯಿ 12 ರೂಪಾಯಿ ಒಂದ್ಸತಿ ಯಾವ್ದೋ ಬೆಳೆ ಮಾಡುತ್ತೆ. ಹಾಗಾಗಿ ಸರ್ಕಾರನು ಕೂಡ ಕೃಷಿ ಮಾರುಕಟ್ಟೆಯಲ್ಲಿ ಒಂದು ತೆಂಗಿನಕಾಯಿ ಬೆಲೆ ಇಷ್ಟು ನಿಖರವಾಗಿ ರೈತರಿಗೆ ಇರಬೇಕು ಅಂತಂದ್ರೆ ಅವಾಗ ಆಸಕ್ತಿ ಅದರಲ್ಲಿ ಆದಾಯ ಬಂದ್ರೆ ಆಟೋಮೆಟಿಕ್ ನಮ್ಮ ರೈತರು ಏನಾಗ್ತಾರೆ ಅಂದ್ರೆ ಆ ಬೆಳೆ ಕಡೆಗೆ ಗಮನ ಕೊಡ್ತಾರೆ, ಅವಾಗ ಬೆಳೀಲಿಕ್ಕೆ ಅವರು ಪ್ರೇರಣೆ ಆಗ್ತಾರೆ ಅಂತಂದು. ಅದಾಗ್ಬಿಟ್ಟು ತೆಂಗಿನಕಾಯಿ ಅಂದ ತಕ್ಷಣ ಈಗ ಕೊಬ್ಬರಿ ಅಂತಂದು ಕೊಬ್ಬರಿನ ಏನ್ ಮಾಡಿದ್ರೆ ಈಗ ತುಂಬಾ ಕಡಿಮೆ ಆಗ್ಬಿಟ್ಟಿದೆ, 7,000 ರೂಪಾಯಿ 8,000 ರೂಪಾಯಿ ಕ್ವಿಂಟಲ್ ಇದೆ. ಅದನ್ನ ತೆಂಗಿನಕಾಯಿ ಕೆಡವಿ ಹಾಕಿ ಮತ್ತೆ 9-10 ತಿಂಗಳವರೆಗೆ ಅದನ್ನ ನೆನೆದಂಗೆ ಕಾಪಾಡಿಕೊಂಡು ಅದನ್ನ ಇಟ್ಕೊಂಡು ಅದನ್ನ ಮತ್ತೆ ಸುಲಿಸಿ ಮಾರ್ಕೆಟಿಗೆ ತಗೊಂಡೋದ್ರೆ ಅಷ್ಟೊಂದು ಕಡಿಮೆ ಆದ್ರೆ ತುಂಬಾ ಲಾಸ್ ಆಗ್ತದೆ. ಅದನ್ನು ಕೂಡ ಇವತ್ತು ನಮ್ಮ ಏನ್ ಬೆಂಬಲ ಬೆಲೆ ಅಂತ ಮಾಡಿದರೆ ಅದನ್ನು ಕೂಡ ಕಡಿಮೆ ಆಗ್ತಿದೆ. ಅದು ಸಂಬಂಧಪಟ್ಟಂತೆ ಈ ಮಾರುಕಟ್ಟೆ ಒಂದು ನಿಗದಿಯಾಗಿ ನಮ್ಮ ರೈತರಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಬೆಳಿಲಿಕ್ಕೆ ಆರೋಗ್ಯಯುತವಾಗಿರ್ತಕ್ಕಂಥ ಮಾರುಕಟ್ಟೆನೂ ಕೂಡ ಇರಬೇಕು, ಒಳ್ಳೆ ಬೆಂಬಲ ಬೆಲೆ ಬೆಂಬಲ ರೈತರ ಬೆಲೆನೂ ಕೂಡ ಇವತ್ತು ರೈತರು ನಿರೀಕ್ಷೆ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ನಿಟ್ಟಿನಲ್ಲಿ ಸರ್ಕಾರನು ಕೂಡ ಒಂದು ನಿಗದಿ ಮಾಡಿದಾಗ ಆಗ ಆಟೋಮೆಟಿಕ್ ನಮ್ಮ ರೈತರು ಬೆಲೆ ಬೆಳಿಲಿಕ್ಕೆ ಉತ್ಸಾಹಕರಾಗಿರ್ತಾರೆ. ಮತ್ತೆ ಈಗ ಯುವಕರು ಎಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲಂತ ಕೃಷಿಯಿಂದ ಹಿಂದೆ ಸರಿ ಅಂತ ಯುವಕರು ಕೃಷಿಗೆ ಬರಲಿಕ್ಕೆ ಆಸಕ್ತಿ ತೋರಿಸ್ತಾರೆ. ಹೌದು, ಯಾವುದೇ ಕಾರಣಕ್ಕೂ ಅವಾಗಲೂ ಕೂಡ ಎಲ್ಲೇ ಆದಾಯ ಇದೆ ಅಂತಂದ್ರೆ ಆಟೋಮೆಟಿಕ್ ಬಂದು ಅದಕ್ಕೆ ಅವರು ಬಂದು ತಲ್ಲಿನಲಾಗ್ಲಿಕ್ಕೆ ಅಥವಾ ಬೆಳೆ ಬೆಳಿಲಿಕ್ಕೆ ಆಸಕ್ತಿ ಕೂಡ ಹೊಂದಿಸ್ತಾರೆ. ಕೃಷಿ ಅಂದ್ರೆ ಇವತ್ತು ಏನಾಗ್ಬಿಡುದು, ಏನು ಕೆಲಸ ಇಲ್ಲದವರು ಅದನ್ನ ಮಾಡೋದು ಅನ್ನೋದಾಗ್ಬಿಡುದು. ಮುಂದಿನ ದಿನದಲ್ಲಿ ಬರ್ತಾ ಅಂತ ಹೋದ್ರೆ ನಮ್ಮ ಪೀಳಿಗೆ ಕೃಷಿ ಎಂದ್ರೆ ಏನು ಅಂತ ಪ್ರಶ್ನೆ ಕೂಡ ಬರುವಂತದ್ದು ಏನು ದೊಡ್ಡದಿಲ್ಲ. ಹಾಗೆ ಈ ಎಲ್ಲರೂ ಹಾಗಂತಂದ್ರೆ ಆಹಾರ ಉತ್ಪಾದನೆ ಹೆಂಗಾಗ್ತದೆ ಅದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಆದ್ರಿಂದ ದಯಮಾಡಿ ಎಲ್ಲರೂ ಕೂಡ ನಾವೆಲ್ಲ ಎಲ್ಲರೂ ಕೂಡ ಕೃಷಿ ಬದುಕಿಗೆ ನಾವು ಅದನ್ನ ಒಂದು ದೊಡ್ಡ ಸಾಧನೆ ಅಂತಾನು ಕೂಡ ಅದಿಲ್ಲದೆ ನಾವಿಲ್ಲ. ಆದ್ರಿಂದ ಕೃಷಿಯನ್ನು ನಾವು ತುಂಬಾ ಮಹತ್ತರವಾಗಿ ಬೆಳೆಸಬೇಕು. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಆಹಾರದ ಬಗ್ಗೆ ಆಗ್ಲಿ, ಆಹಾರದ ಬೆಳೆ ಏನಾಗ್ತಿದೆ ಅದ್ಯಾರು ನಮ್ಗೆ ಗೊತ್ತಾಗ್ತಿಲ್ಲ. ಎಂತ ಆಹಾರನ ಊಟ ಮಾಡ್ತಾ ಇದ್ವಿ, ಎಲ್ಲ ರಾಸಾಯನಿಕ ಕಲುಷಿತವಾಗಿರ್ತಕ್ಕಂಥ ವಾತಾವರಣ. ಇವತ್ತು ಯಾವ್ದು ತಗೊಳ್ರಿ, ತರಕಾರಿ ತಗೊಳ್ರಿ, ಎಲ್ಲದನ್ನು ಕೂಡ ರಾಸಾಯನಿಕದಲ್ಲಿ ಬೆಳೀತಾರೆ. ಪ್ರತಿಯೊಂದನು ಅದನ್ನ ರಾಸಾಯನಿಕ ಮುಕ್ತನಾಗಿ ಫಸ್ಟ್ ನಾವು ಫಸ್ಟ್ ಇಲ್ಲಿ ಪ್ರಯತ್ನ ಪಡಬೇಕು. ಫಸ್ಟ್ ಕಡಿಮೆ ಆಗ್ತದೆ ನಾನು ಅನ್ಕಂತೀನಿ, ನಮ್ಮ ನಮ್ಮ ಇದು ಪ್ರಕಾರ ಇಳುವರಿ ಕಡಿಮೆ ಆಗ್ತದೆ. ಬಟ್ ಮತ್ತೆ ಅಗೇನ್ ಅದು ಮತ್ತೆ ಆಟೋಮೆಟಿಕ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ, ಸಾಧ್ಯತೆ ಸಂಪೂರ್ಣ ಇರುತ್ತೆ. ಅದನ್ನ ನಮ್ಮ ರೈತರು ಮಾಡ್ಬೇಕು ಈ ನಿಟ್ಟಿನಲ್ಲಿ ಅಂತಂದು ನಮ್ಗೆ ಕೂಡ ಅಭಿಲಾಷೆ. ಈಗ ನೀವೆಲ್ಲ ಅಡಿಕೆ ಹಾಕಿದೀವಿ ಅಂತಂದ್ರೆ ಅಡಿಕೆ ಎಲ್ಲ ಇಳುವರಿ ಯಾವ ರೀತಿ ಬರ್ತಾ ಇದೆ? ಅಡಿಕೆ ಸರಿಯಾಗಿ ಅದನ್ನ ಫಲವತ್ತತೆ ಮಾಡಿದ್ರೆ ವರ್ಷದಲ್ಲಿ 2 ಸತಿ ಉಳುಮೆ ಮಾಡಿಬಿಟ್ಟು ಉತ್ತಮವಾಗಿರ್ತಕ್ಕಂಥ ಗೊಬ್ಬರ ಮತ್ತು ಮಣ್ಣು ಫಲವತ್ತತೆ ಆಯಿತು ಅಂತ. ನಾವು ನಮ್ಮ ತೋಟದಲ್ಲಿ ಪ್ರಮುಖವಾಗಿ ನಾವು ಈ ರಾಸಾಯನಿಕ ಗೊಬ್ಬರ ಯಾವುದನ್ನೇ ನಾವು ಇದುವರೆಗಾಗಿ ಬಳಕೆ ಮಾಡೋದಿಲ್ಲ. ಏನು ದನಿನ ಗೊಬ್ಬರನೇ ನಾವು ಪ್ರಮುಖವಾಗಿ ನಮ್ಮ ಅಡಿಕೆಗೆ ಆಗ್ತಾನೆ ಬಂದಿದ್ದೀವಿ. ಕೊಟ್ಟಿಗೆ ಗೊಬ್ಬರ ಗೊಬ್ಬರನೇ ಜಾಸ್ತಿ ಬಳಕೆ ಅದನ್ನೇ ಮಾಡ್ತಾ ಇರೋದು ನಾವು. ಅಡಿದ್ರೆ ಅದರಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಿತಾಂಶ ಸಿಗುತ್ತೆ, ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ. ಅದರಿಂದ ಏನು ತೊಂದರೆ ಆಗೋದಿಲ್ಲ. ಈಗ ನಾವು ರಾಸಾಯನಿಕ ಬಳಸಿದ್ರೆ ಬೇಗ ನೀರು ಸಿಗಲಿಲ್ಲ ಅಂತಂದ್ರೆ ಅದ್ರ ಪರಿಣಾಮ ಬೇಗ ಅದು ಒಣಗ ಕೂಡ ಇದಿರುತ್ತೆ. ಹೌದು, ಅಡಿಕೆಗೆಲ್ಲ ನೀರು ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತಾ ಇದೆ? ಈಗೆಲ್ಲ ಡ್ರಿಪ್ ಸಿಸ್ಟಮ್ ಮಾಡಿದ್ವಿ, ಡ್ರಿಪ್ ಮುಖಾಂತರನೇ ಸೀದಾ ಹೋಗೋದು. ಯಾಕಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಕಟ್ಟಲಿಕ್ಕೆ ಸಾಧ್ಯತೆನೇ ಇಲ್ಲ, ಅದನ್ನ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ನೀರಿನ ಉಳಿತಾಯ ಆಗ್ತದೆ ಮುಖ್ಯವಾಗಿ, ಆಮೇಲೆ ಗಿಡನು ಕೂಡ ಚೆನ್ನಾಗಿರ್ತದೆ. ಈ ಹನಿ ನೀರಾವರಿ ಪದ್ಧತಿಯಿಂದ ತುಂಬಾ ಉಪಯೋಗನು ಕೂಡ ಇದೆ. ಅದನ್ನ ರೈತರು ಅದನ್ನೆಲ್ಲ ಅಳವಡಿಸ್ಕೊಳ್ಲೇಬೇಕು. ಇಂಥ ಬರದ ಪರಿಸ್ಥಿತಿಗಳಲ್ಲಿ, ಇಂಥ ಮಳೆಗಾಲದ ಪರಿಸ್ಥಿತಿಯಲ್ಲಿ, ಈ ಮಳೆಗಾಲದಲ್ಲಿ ನಾವೇ ಮಾಡ್ಬೇಕು ಅಂದ್ರೆ ನೀರಿನ ಹರಿಯಾದಂಗೆ ನಮ್ಮ ತೋಟದಲ್ಲಿ ಹಿಂಗಿಸ್ತಾವಂತ ಆ ಇಂಗುಗುಂಡುಗಳನ್ನ ನಿರ್ಮಾಣ ಮಾಡಬೇಕು, ಅಲ್ಲಲ್ಲಿ ಬದುಗಳು ನಿರ್ಮಾಣ ಮಾಡಬೇಕು, ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡಬೇಕು, ಕೃಷಿ ಹೊಂಡಗಳನ್ನು ಕೂಡ ಇವತ್ತು ನಿರ್ಮಾಣ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ ಅನ್ನೋದು ಬೇಸಿಗೆಯಲ್ಲಿ ನಮಗೆ ಗೊತ್ತಾಗ್ತದೆ. ನೀರಿನ ಒಂದು ಅವಶ್ಯಕತೆ ಎಷ್ಟು ಇರುತ್ತೆ, ನೀರಿನ ಹನಿ ಎಷ್ಟು ಅಮೂಲ್ಯ ಅನ್ನೋದು ನಮ್ಮ ಈ ಬೇಸಿಗೆಯಲ್ಲಿ ತುಂಬಾ ನಮ್ಗೆ ಗೊತ್ತಾಗ್ತದೆ. ಅಡಿಕೆ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಮೇಲ್ಗೊಬ್ಬರ ಕೊಡಬೇಕಾಗತ್ತೆ. ವರ್ಷದಲ್ಲಿ ಎಷ್ಟು ಸರಿ ಮೇಲ್ಗೊಬ್ಬರ ಕೊಡ್ತೀರಾ, ಏನೇನು ಗೊಬ್ಬರ ಕೊಡ್ತೀರಾ? ಮೊದಲನೇದಾಗಿ ನಾವು ಈ ಸಾಗುವಳಿ ಮಾಡ್ತೀವಿ, ಒಂದ್ ಸ್ವಲ್ಪ ಅದರಲ್ಲಿ ಅಂತರ್ ಬೇಸಾಯ ಮಾಡ್ಬಿಟ್ಟು ಅದನ್ನ ಆಮೇಲೆ ಚೆನ್ನಾಗಿ ಉಳುಮೆ ಮಾಡ್ಬಿಟ್ಟು ಈ ಗುಳಿ ಪದ್ಧತಿ ಅಂತ ಮುಖಾಂತರ ನಾವು ಈ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಹೊರಗಿನ ಮಣ್ಣು ಸ್ವಲ್ಪ ನಾವು ಕುರಿ ಗೊಬ್ಬರ ಇದ್ರೆ ಕುರಿ ಗೊಬ್ಬರನ ತರಿಸಿ ನಾವೀಗ ಹಾಕ್ತಾ ಇರ್ತೀವಿ, ಚೆನ್ನಾಗಿ ಬರುತ್ತೆ. ಎರಡು ಸಿಸ್ಟಮ್ ನಲ್ಲಿ ಹಾಕ್ತೀವಿ ನಾವು ಪ್ರತಿ ವರ್ಷ ವರ್ಷಕ್ಕೊಂದ್ಸರಿ ಮುಂಗಾರಿಗೊಂದ್ಸರಿ ಮುಂಗಾರಿನ ಮುಂಚೆನೆ ಈಗ ಮಳೆ ಬರೋ ಕಾಲದಾಗ ಆದ್ರೂ ಸ್ವಸ್ವಲ್ಪ ಹಾಕಿದ್ರೆ ಚೆನ್ನಾಗಿರ್ತದೆ. ಅಡಿಕೆ ಎಲ್ಲ ಸಂಸ್ಕರಣೆ ಬೇಯಿಸಿ ಎಲ್ಲ ಮಾರಾಟ ಮಾಡೋದು ಮಾಡ್ತೀರಾ ಏನೋ ಈಗ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮಲ್ಲಿ ಈ ತುಂಬಾ ಇದ್ರ ಕೊರತೆ ಲೇಬರ್ ಕೊರತೆ ಏನಾಗಿದೆ ಅಂತಂದ್ರೆ ಯಾರು ಸಿಗ್ತಾ ಇಲ್ಲ ಇವತ್ತು ಹಳ್ಳಿ ಜನದಲ್ಲಿ. ಅದನ್ನ ಕೆಡಿಬಿಟ್ಟು ಸುಲಿಸಿ ಮತ್ತೆ ಅದನ್ನ ಬೇಯಿಸಿ ಆರಿಸಿ ಮಾರಾಟ ಮಾಡ್ತಕ್ಕಂಥ ಅದನ್ನೆಲ್ಲ ಏನಾಗ್ಬಿಡಿದ್ರೆ ಗಣಿ ಪದ್ಧತಿ ಈಗೆಲ್ಲ ಮೊನ್ನೆಲ್ಲ ನಮ್ಮ ತುಂಬಾ ಪೊಲೀಸ್ನವ್ರು ಹೇಳ್ತಾ ಇದ್ರು ಯಾವುದೇ ನೀವು ಬೆಳೆಗಾರರು ಅಥವಾ ರೈತರು ನಿಮ್ಮ ಬೆಳೆಯನ್ನು ಮಾರಾಟ ಮಾಡಲಿಕ್ಕೆ ಅಂತಂದ್ರೆ ಬೇರೆ ಯಾರು ಈಗ ಕೇಣಿ ಅಂತ ಬರ್ತಾರೆ ಯಾವ ಊರಿನವರು ಬರ್ತಾರೆ ಅವ್ಳ ವಿಳಾಸ ಸರಿ ಇರೋದಿಲ್ಲ ನಾವು ಕೊಟ್ಬಿಡ್ತೀವಿ ಅದನ್ನು ಮಾಡ್ಕೊಂಡಾಗ ನಮ್ಮ ಕೊಡ್ಬೇಕಾದ್ರೆ ನಾವು ನಿಖರವಾಗಿರ್ತಂತ ಒಂದು ಭದ್ರತೆ ಮಾಡ್ಕೋಬೇಕು ರೈತರು. ಇವತ್ತು ನಮ್ಮ ರೈತರಲ್ಲಿ ಅದು ಆಂತರಿಕ ಕೊರತೆ ಇದೆ ಅದ್ರ ಬಗ್ಗೆ ಜ್ಞಾನ ಇರೋದಿಲ್ಲ ಯಾರು ಬಂದ್ರು ತೋರಿಸ್ತಾರೆ ಕೊಟ್ಬಿಡ್ತಾರೆ ಅಂತ ಅದನ್ನ ಇಟ್ಕೊಳ್ಬಾರ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನ್ ಮಾಡ್ಬೇಕಾಗುತ್ತೆ ಒಂದು ಭದ್ರತೆ ತಗೋಬೇಕು ನಾವು ಚೆಕ್ ಅಥವಾ ಇನ್ನೊಂದು ಮುಖಾಂತರ ಅವ್ರ ಕರಾರ್ ಪತ್ರ ಮಾಡ್ಕೊಂಡು ನಾವು ಯಾವುದೇ ಕಾರಣಕ್ಕೂ ನಮ್ಮ ತೋಟದಿಂದ ಬೆಳೆ ಹೋಗ್ಬೇಕಾದ್ರೆ ಅಷ್ಟು ನಿಖರವಾಗಿರ್ತಕ್ಕಂಥ ಹಣ ಇಸ್ಕೊಂಡು ನಾವು ಬೆಳೆನ ಕೊಟ್ರೆ ಈಗ ನಮಗೂ ತೊಂದರೆ ಇರೋದಿಲ್ಲ ಅವ್ರಿಗೂ ತೊಂದರೆ ಇರೋದಿಲ್ಲ. ಈಗೇನು ನೋಡ್ತಾ ಸಾಕಷ್ಟು ಜನ ಹಾಕೊಟ್ಬಿಟ್ಟು ಸಾರಿ ಎಲ್ಲ ಸುಮ್ಮನೆ ಕೈ ಸುಟ್ಕೊಂಡ್ರು ತುಂಬಾ ಜನ ಬರಲೇ ಇಲ್ಲ. ಈಗ ಮುಂಚೆ ಫಸಲು ಕೊಟ್ಬು ಕೊಯ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ಬರದೇ ಇರೋದಿಲ್ಲ ಹಂಗಾಗಿ ತುಂಬಾ ಇದಾಗ್ತದೆ. ಅಂತ ಸಂದರ್ಭದಲ್ಲಿ ನಾವು ರೈತರಿಗೆ ಅದನ್ನೇ ಮೊನ್ನೆ ಕೂಡ ಪ್ರಕಟಣೆ ಮುಖಾಂತರ ನಮ್ಮ ಪೊಲೀಸ್ ಇಲಾಖೆಯವರೆಲ್ಲ ಹೇಳಿದರು ಈ ರೀತಿ ಯಾರು ಮೋಸ ಹೋಗಬೇಡಿ, ಈ ರೀತಿ ನಿಮ್ಮ ಬೆಳೆಗಾರರು ನೀವು ನಿಮ್ಮ ರೈತರು ನಿಮ್ಮ ಹಣವನ್ನು ನಿಮ್ಮ ಮಾರಾಟ ಮಾಡ್ಕೊಂಡು ಮುಂಚೆನೆ ಅದು ಸಂಬಂಧಪಟ್ಟಂತ ಏನಿದೆಯೋ ನಿಮ್ಮ ಹಣವನ್ನು ಇಸ್ಕೊಂಡು ನೀವು ಮಾರಾಟ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ತುಂಬಾ ಒಳ್ಳೇದು ಅಂತ ಅನಿಸ್ತದೆ. ಈ ಅಡಿಕೆ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸು ವಿಳ್ಯದೆಲೆ ಬಾಳೆ ಈ ತರದ ಅಂತರ ಬೆಳೆ ತುಂಬಾ ಒಳ್ಳೇದು. ಅದು ನಮ್ಮಲ್ಲಿ ಈಗ ಏನಾಗಿದೆ ಅಂದ್ರೆ ನಿರ್ವಹಣೆ ಕಷ್ಟ. ಆ ನಿರ್ವಹಣೆ ಅನ್ನೋದು ಅದನ್ನ ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರೆ ಈ ಮೆಣಸನ್ನ ಹಾಕ್ಬೋದು, ಮೆಣಸಿನ ಬಳ್ಳಿ ಹಾಕಿ ಚೆನ್ನಾಗಿರುತ್ತೆ ಕಾಳುಮೆಣಸು ತುಂಬಾ ಚೆನ್ನಾಗಿರುತ್ತೆ, ಅದರದ್ದು ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ. ಬಟ್ ಅದ್ರ ಬೆಳೆ ನಿರ್ವಹಣೆ ಇಲ್ಲಿ ನಮ್ಮಲ್ಲಿ ಕಡಿಮೆ. ಅದನ್ನ ಹಾಕಿ ನೋಡಿದಂತವ್ರು ಯಾರು ಇಲ್ಲ. ಮಾಹಿತಿ ಸಂಗ್ರಹಣೆ ಇದ್ರೆ ಅದ್ರ ಸಂಬಂಧಪಟ್ಟಂತೆ ನೋಡಿದ್ರೆ ನಮಗೆ ಬೆಳೆಯಬೇಕಂತ ಕ್ಲಾಸ್ ಇದೆ. ಮುಂದಿನ ದಿನದಲ್ಲಿ ನೋಡೋಣ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಸಾಮಾನ್ಯವಾಗಿ ಈ ಅಲಸಂದಿ ಸೆಂಟರ್ನಾಗೆ ಈ ತೊಗರಿ ಅವನ್ನ ಹಾಕ್ಬಿಡ್ತೀವಿ. ಅದ್ರ ಸಂಬಂಧಪಟ್ಟಂತೆ ಅದೆಲ್ಲ ಉದ್ರಿ ಗೊಬ್ಬರ ಭೂಮಿ ಫಲವತ್ತತೆ ಆಗುತ್ತೆ ಚೆನ್ನಾಗಿರ್ತದೆ. ಅದ್ರ ಮುಖಾಂತರ ಈ ಎರೆಹುಳು ಎಲ್ಲ ಬರ್ತದೆ ಸಾಂದ್ರತೆಯಿಂದ. ಹಂಗಾಗಿ ಚೆನ್ನಾಗಿ ತೇವಾಂಶನ ಕೂಡ ಹಾರೋದಿಲ್ಲ ತೋಟದಲ್ಲಿ. ಹಾಗಾಗಿ ನಾವು ಈ ಅಲಸಂದಿ ಮತ್ತೆ ಉರುಳಿನ ಕೂಡ ಒಂದ್ಸತಿ ಚೆಲ್ತೀವಿ. ಅದು ಸಂಬಂಧಪಟ್ಟ ಈ ಸೆಣಬು ಅಂತ ಬರುತ್ತೆ ಅದು ಕೂಡ ತುಂಬಾ ಮೃದು ಮಾಡುತ್ತೆ. ಏನು ಈ ಮಣ್ಣಿನ ಫಲವತ್ತೆಯನ್ನು ಅಥವಾ ಮಣ್ಣನ್ನ ತುಂಬಾ ತೇವಾಂಶ ಮಾಡಿ ಅಲ್ಲಿ ಎರೆಹುಳುಗಳು ಅವಾಗ ತನ್ನಿಚ್ಚು ತಾನೇ ಉತ್ಪತ್ತಿ ಆಗ್ತದೆ. ಆ ಎರೆಹುಳು ಉತ್ಪತ್ತಿ ಆಯ್ತು ಅಂತಂದ್ರೆ ನಮ್ಮ ತೋಟ ಚೆನ್ನಾಗಿ ಸಮೃದ್ಧಿ ಇದೆ, ಫಲವತ್ತತೆ ಇದೆ, ಆಟೋಮೆಟಿಕ್ ನಮ್ಮ ಬೆಳೆ ಸಮೃದ್ಧಿ ಆಗ್ತದೆ, ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ. ನಮ್ಮ ಮಣ್ಣಿನ ಫಲವತ್ತತೆ ಕೂಡ ನಮ್ಮ ರೈತರ ಜವಾಬ್ದಾರಿ. ಏನ್ ಮಾಡ್ಬೇಕು ಇವನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಸೆಣಬು ಹಾಕೋದ್ರ ಮುಖಾಂತರ ಕೂಡ ಮಣ್ಣಿನ ಒಂದು ಇದನ್ನ ಫಲವತ್ತತೆ ಮತ್ತೆ ತೇವಾಂಶ ಮತ್ತೆ ಇದನ್ನು ಕೂಡ ತಡೆಗಟ್ಟಬಹುದು. ಅದೇ ರೀತಿ ಏನು ಅಲಸಂದಿ ಕೂಡ ಹಾಕ್ಬೋದು, ಹುರುಳಿ ಬೀಜನೂ ಹಾಕ್ಬೋದು, ತೊಗರಿ ಹಾಕ್ಬೋದು, ಅವರ ಬಳ್ಳಿನೂ ಕೂಡ ಹಾಕ್ಬೋದು. ಅವರ ಬಳ್ಳಿ ದೊಡ್ಡದಾಯ್ತು ಅಂತಂದ್ರೆ ಅದ್ರಿಗೂ ಕೂಡ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ರೈತರು ಈ ನಿಯಮಗಳನ್ನೆಲ್ಲ ಪಾಲಿಸ್ಕೊಂಡ್ರೆ ಖಂಡಿತವಾಗಿ ಒಳ್ಳೆ ಬೆಳೆಯನ್ನ ನಿರೀಕ್ಷೆ ಮಾಡಬಹುದು, ಒಳ್ಳೆ ಫಲವತ್ತತೆನೂ ಬರುತ್ತೆ. ಅವಾಗ ಕೃಷಿ ತನ್ನಿಚ್ಚೆ ತಾನೇ ಅದನ್ನ ಕೂಳಿಕ್ಕೆ ಬೆಳಿಲಿಕ್ಕೆ ಹರ್ಷ ಆಗ್ತದೆ ರೈತರಲ್ಲಿ ಅಂತ. ನೀರಾವರಿಯಲ್ಲಿ ಅಡಿಕೆ ಒಂದನ ಸುತ್ತ ಬಾಡ್ರಿ ತೆಂಗು ಮತ್ತೆ ಏನಾದ್ರೂ ಅರಣ್ಯ ಬೆಳೆಗಳೇನಾದ್ರೂ ಹಾಕಿದ್ರೆ ತೆಂಗು ಇದಾವೆ ಮತ್ತೆ ತೆಗೆದ ಮರನು ಕೂಡ ಅಲ್ಲೆಲ್ಲ ಹಾಕಿದ್ವಿ ನಾವು ಸ್ವಲ್ಪ. ಆಮೇಲೆ ಅದ್ರ ಜೊತೆಗೆ ಈ ನಿಂಬೆಹಣ್ಣಿನ ಗಿಡ ಆಮೇಲೆ ಈ ಕರಿಬೇವಿನ ಗಿಡ ಸಾಮಾನ್ಯವಾಗಿ ರೈತರು ಎಲ್ಲ ಹಾಕಿದ್ರಿಂದ ಮನೆಗೆ ಏನೇನು ಬೇಕೋ ಏನೇನು ಬೇಕೋ ಅದನ್ನ ಈ ಹಣ್ಣಿನ ಪೇರ್ಲು ಗಿಡಗಳು ಆಮೇಲೆ ಪಪ್ಪಾಯಿ ಗಿಡಗಳು ಈ ಹಣ್ಣು ಹಂಪ್ಲನ್ನೆಲ್ಲ ನಮ್ಮ ರೈತರು ಮತ್ತೆ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದ್ ತೋಟ ಅಂದ್ಮೇಲೆ ಒಂದ್ ಸ್ವಲ್ಪ ಅರ್ಧ ಗಂಟೆ ಅಲ್ಲಿ ಕೆಲಸ ಮಾಡ್ಕೊಂಡ್ರೆ ಅನುಕೂಲ ಇರ್ತಕ್ಕಂಥ ನಮ್ಮ ಆರೋಗ್ಯಕರವಾಗಿರ್ತಕ್ಕಂಥ ಹಣ್ಣು ಫಸಲು ಈ ಕರಿಬೇವು ಹೊರಗಡೆ ಹೋದ್ರೆ ಮತ್ತೆ ತುಂಬಾ ರೇಟ್ ಇರುತ್ತೆ. ನಾವೇ ಬೆಳಿಬೇಕು. ರೈತರು ಇವತ್ತು ಏನಾಗ್ತಿದೆ ಅಂದ್ರೆ ಅಷ್ಟು ಕಡಿಕೆ ಬೆಳೆದು ಸ್ಟಿಕಾನ್ ಆಗ್ಬಿಡುತ್ತೆ. ತರಕಾರಿ ಬೇಕಂದ್ರೆ ಬ್ಯಾಗ್ ತಗೊಂಡು ಹೋಗೋದು ನಿನ್ನ ಅವಶ್ಯಕತೆನೂ ಇದೆ. ಅದರಲ್ಲಿ ನೀರ್ ಬಳಕೆ ಎಲ್ಲರೂ ನಿಂತ್ಕೊಂಡದ್ರಲ್ಲಿ ಈ ನಿಂಬೆ ಗಿಡಗಳು ಕರಿಬೇವಿನ ಗಿಡಗಳು ತೇಗದ ಮರಗಳು ಬೇಕಾದಂಥ ಸಣ್ಣ ಸಣ್ಣ ಹಾಕೊಂಡ್ರೆ ಉತ್ಕೃಷ್ಟವಾಗಿ ಮತ್ತೆ ರೈತರಿಗೆ ಅದು ಅನುಕೂಲ ಆಗ್ತದೆ. ಇವತ್ತು ಆ ದಿಶೆಯಲ್ಲಿ ಇವತ್ತು ನಾವೆಲ್ಲ ಪ್ರಯತ್ನ ಪಡಬೇಕಾಗುತ್ತೆ. ಈಗ ನೀರಾವರಿಯಲ್ಲೆಲ್ಲ ಅಡಿಕೆ ಈ ತರದ ಬೆಳೆಗಳೆಲ್ಲ ತೆಂಗು ಇವನ್ನೆಲ್ಲ ಬೆಳಿತೀವಿ ಅಂತಂದ್ರೆ ಖುಷ್ಕಿ ಜಮೀನಿನಲ್ಲಿ ರಾಗಿ ಮೆಕ್ಕೆಜೋಳ ಇವೆಲ್ಲ ಬೆಳಿತೀವಿ ಅಂತಂದ್ರೆ ಅದೆಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ? ಇವತ್ತು ಏನಾಗ್ಬಿಡುದು ಅಂದ್ರೆ ಇವತ್ತು ಮಳೆ ಆಶ್ರಿತ ಎಲ್ಲದು. ಇವತ್ತು ಈ ಕಳೆದ ವರ್ಷ ಈಗ ಎರಡನೇ ವರ್ಷದಿಂದ ತುಂಬಾ ಮಳೆ ಇತ್ತು. ಕಳೆದ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಯ್ತು. ಮಳೆ ಆಶ್ರಿತ ಆಗಿರೋದ್ರೆ ಸ್ವಲ್ಪ ರಾಗಿ ಬಿತ್ತಿದ್ವಿ. ರಾಗಿ ಅದು ಈ ದನಕರುಗಳು ಇರ್ತಾವಲ್ಲ ಅವಕ್ಕೆ ಏನಾದ್ರೂ ಮೇವು ಬೇಕು ಮತ್ತೆ ನಮಗೆ ಆಹಾರಕ್ಕಾಗಿ ರಾಗಿ ಬಿಟ್ರೆ ಇವತ್ತು ಬೆಳೆ ಊಟಕ್ಕೆ ಇವತ್ತು ತುಂಬಾ ಉತ್ತಮ ಇರತಕ್ಕಂಥ ಊಟ ಅಂದ್ರೆ ಇವತ್ತು ಮುದ್ದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇವತ್ತು ರೈತರು ಅವರಾಗಿ ಅವರು ಬೆಳಿಬೇಕು, ಅದನ್ನ ಮನೆಗೆ ಎಷ್ಟಾದ್ರೂ ಬೇಕೋ ಅಷ್ಟಾದ್ರೂ ಬೆಳ್ಕೋಬೇಕು, ಬರೀ ಅವ್ರದ್ದೇ ಬೆಳ್ಕಂದ್ರೆ ಮತ್ತೆ ಬೇರೆಯವ್ರದ್ದು ಹೇಗೆ? ಅದಕ್ಕೋಸ್ಕರನೂ ಹೋಗಿ ಉತ್ಕೃಷ್ಟವಾಗಿ 1 ಎಕರೆ ಜಮೀನಲ್ಲಿ 10 ಕ್ವಿಂಟಲ್ ಅಷ್ಟು ಬೆಳೆಯಕ್ಕೆ ಪ್ರಯತ್ನ ಮಾಡ್ಬೇಕು. ಇವತ್ತು ಗುಳಿ ಪದ್ಧತಿ ಮಾಡ್ತಾರೆ, ಅದ್ರ ರಾಗಿ ಬೆಳೆಯಲ್ಲೂ ಕೂಡ ಈಗ ನಮ್ಮಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲ ಬಿತ್ತುತ್ತಾರೆ ಈಗ, ಬಟ್ ಅದನ್ನ ಏನ್ ಮಾಡೋದು, ನನ್ನ ಒಂದು ಅನಿಸಿಕೆ ಪ್ರಕಾರ ಅದನ್ನ ಒಂದು ಮಡಿ ಮಾಡಿಬಿಟ್ಟು ಗುಳಿ ಪದ್ಧತಿ ರಾಗಿಯಿಂದ ತುಂಬಾ ನಾವು ಯಥೇಚ್ಛವಾಗಿ ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಇಳುವರಿ ಬರತಕ್ಕಂತ ಒಂದು ಪದ್ಧತಿಯನ್ನ ಇವತ್ತು ನಮ್ಮ ರೈತರು ಯಾರು ಕೂಡ ಪ್ರಯತ್ನ ಮಾಡ್ತಿಲ್ಲ. ಅಲ್ಲಿ ಏನಾಗ್ತದೆ ಅಂದ್ರೆ ಸಮಯ ಕಡಿಮೆ ಆಗುತ್ತೆ, ಒಂದು ಅದರಿಂದ ಹೆಚ್ಚು ಬೆಳೆ ಬೆಳಿಬಹುದು, ಆಮೇಲೆ ರಾಗಿನೂ ಕೂಡ ಚೆನ್ನಾಗಿ ಬರುತ್ತೆ. ಅದನ್ನ ನಾವು ತೆನೆ ಕೊಯ್ಯೋದು ಮುಖಾಂತರ ಇತ್ತೀಚಿನ ನಮ್ಮ ಈ ಕಡೆ ಎಲ್ಲ ಏನ್ ನಮ್ಮ ಈ ಚಿತ್ರದುರ್ಗದಿಂದ ಈ ಕಡೆಗೆಲ್ಲ ಎಲ್ಲ ಬಿತ್ತನೆ ಮಾಡ್ಬಿಡ್ತಾರೆ, ರಾಗಿ ಬಿತ್ತನೆ ಮಾಡ್ಬಿಟ್ಟು ಅದನ್ನ ಕೊಯ್ದು ತುಂಬಾ ಏನು ಅದನ್ನ ಕ್ಲಿಷ್ಟವಾಗಿರ್ತಕ್ಕಂಥ ಪದ್ಧತಿಗಳು ಕಷ್ಟ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಈ ನಮ್ಮ ಈ ಲೇಬರ್ಸ್ ಬರ್ತದೆ ಅಂತ, ಇವತ್ತೇನಿರ್ತಾರೆ ಶ್ರಮಿಕರು ಯಾರು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ನಾಟಿ ಮಾಡ್ಲಿಕ್ಕೆ ಎಲ್ಲ ಕೂಲರ್ ಜಾಸ್ತಿ ಬೇಕಾಗುತ್ತೆ, ಕೂಲಿ ಇರ್ಬೇಕು, ಜಾಸ್ತಿ ರೇಟ್ ಬೇರೆ. ಹೌದು, ಅದ್ರ ಬಗ್ಗೆ ಅಷ್ಟಕ್ಕೊಂದು ಯೋಧಾನ ಇರೋದಿಲ್ಲ. ಅದ್ ಸಂದರ್ಭ ಸಂಬಂಧಪಟ್ಟಂತೆ ಮಳೆ ಅನುಕೂಲ ಆಗ್ತಾ ಇಲ್ಲ ಇವತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಪ್ರಕಾರ ಈ ಏನು ಕೃಷಿ ಇಲಾಖೆಯವರು ಇದರಲ್ಲ ಆ ಪದ್ಧತಿಗಳನ್ನ ಬಂದು ಯಾವ್ದಾರ ಒಂದು ಮಾಡರ್ನೈಸ್ ಒಂದು ಪ್ರದೇಶನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಹೋಬಳಿವಾರು ಅಥವಾ ತಾಲೂಕುವಾರು ಬಂದ್ಬಿಟ್ಟು ಅದನ್ನ ಮಾಡ್ಕೊಂಡು ಅದನ್ನ ಮಾಡ್ತಾ ಹೋಗಿ ಒಬ್ಬನ ರೈತನ ಬೆಳೆ ಮಾಡಿದ್ರೆ ಅದನ್ನ ನೋಡ್ಬಿಟ್ಟು ಅದನ್ನೆಲ್ಲ ನೋಡ್ರಿ ಇಷ್ಟು ಚಿಕ್ಕ ಪ್ರದೇಶದಲ್ಲಿ ಕಡಿಮೆ ನನ್ನ ಪ್ರಕಾರ ಒಂದು 1/2 ಎಕರೆ ಈ ಸಾರಿ ಗುಳಿ ಪದ್ಧತಿ ರಾಗಿ ಬೆಳೆದು ಇಷ್ಟು ಬೆಳೆ ಬೆಳೆದು ಅಂತ ನನ್ನ ನಿಖರತೆ ಗೊತ್ತಾಗ್ತದೆ. ಅದು ಸ್ವಚ್ಛವಾಗಿರ್ತದೆ ರಾಗಿ, ಆಮೇಲೆ ಚೆನ್ನಾಗಿ ಬರ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡಬೇಕು ಅಂತಂದು ನಮ್ಮ ಅಭಿಲಾಷೆ. ಅದಕ್ಕೆ ಕೃಷಿ ಇಲಾಖೆಯವರು ಬಂದ್ಬಿಟ್ಟು ಒಂದು ಆಯ್ಕೆ ಮಾಡ್ಕೊಂಡು ಒಬ್ಬ ರೈತರನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಬೆಂಬಲ ಬೆಲೆ ಕೊಡಬೇಕು, ಮತ್ತೆ ಅವನಿಗೆ ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಉತ್ಪ್ರೇಷಣೆ ಕೊಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಆಹಾರ ಪದ್ಧತಿ ಅದನ್ನು ಉಳಿಸ್ಕೊಳಕ್ ಸಾಧ್ಯ ಆಗ್ತದೆ. ಅದ್ರ ಬಗ್ಗೆ ಈ ಸಿರಿಧಾನ್ಯಗಳು ಇವತ್ತು ಎಷ್ಟು ಕಡಿಮೆ ಅವಧಿಯಲ್ಲಿ ಕಡಿಮೆ ನೀರಿನ ಅವಧಿಯಲ್ಲಿ ಇವತ್ತಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾರು ಬಯಕೆ ಮಾಡ್ಕೊಂತಲ್ಲ, ಇವತ್ತು ಯಾರು ಆ ಬೆಳೆಗಳನ್ನ ಬೆಳಿಲಿಕ್ಕೆ ಪ್ರಯತ್ನನೇ ಮಾಡ್ತಿಲ್ಲ. ಒಳ್ಳೆ ಬೆಲೆ ಇದೆ, ಈಗ ತುಂಬಾ ಬೆಳೆ ಇದೆ, ಆಮೇಲೆ ಆರೋಗ್ಯಕರವಾಗಿರ್ತಕ್ಕಂತ ಎಲ್ಲರೂ ಹೇಳ್ತಿದ್ವಿ ಇವತ್ತು ಸಿರಿ ಬೆಳೀರಿ, ಸಿರಿಧಾನ್ಯ ಬೆಳೀರಿ, ಸಿರಿವಂತನಾಗಿರಿ. ನವಣೆ ಬೆಳಿಬಹುದು ಈಗ ನಮ್ಮ ಅತಿ ಕಡಿಮೆ ಅವಧಿಯಲ್ಲಿ, ಹುರುಳಿಕಾಳು ಬೆಳಿಬಹುದು, ಸಾವೆ ಸಾಮೆ ಅವನ್ನೆಲ್ಲ ಬೆಳೆದ್ರೆ ಎಷ್ಟು ಅನುಕೂಲ ಆಗ್ತದೆ ಆರೋಗ್ಯನು ಕೂಡ. ಇವತ್ತು ಅವನ್ನೆಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಸ್ಥಿತಿನ ಇವತ್ತಿನ ಮಾದರಿ ಸಂಬಂಧ ಯಾರನ್ನ ಕೇಳಿದ್ರು ಬಿಪಿ ಶುಗರು ಹೆಣ್ಣು ಇವೆಲ್ಲ ರೋಗಗಳೆಲ್ಲ ಬರ್ಲಿಕ್ಕೆ ಕಾರಣ ಅಂದ್ರೆ ಮತ್ತೆ ಒಳ್ಳೆ ಆಹಾರ ಮತ್ತೆ ಜಾನುವಾರುಗಳಿಗೆ ಒಳ್ಳೆ ಮೇವು, ಜಾನುವಾರುಗಳಿಗೆ ಮೇವು ರಾಗಿ ಆಗಿರ್ಬೋದು, ನವಣೆ ಹುಲ್ಲಾಗಿರ್ಬೋದು, ವಾರ್ಕ ಕೊರ್ಲೆ ಇವೆಲ್ಲ ಹುಲ್ಲು ಒಳ್ಳೆ ಆಹಾರ ಜಾನುವಾರುಗಳಿಗೆ. ಆ ರಾಗಿ ಹುಲ್ಲು ತಿನ್ನೋದ್ರಿಂದ ಕೂಡ ಇವತ್ತು ನಮ್ಮ ಜಾನುವಾರುಗಳು ತುಂಬಾ ಚೆನ್ನಾಗಿರ್ತಕ್ಕಂತ ಒಂದು ಶಕ್ತಿ ಅದು. ಇವತ್ತು ಆ ನಿಟ್ಟಿನಲ್ಲಿ ಎಲ್ಲಾ ನಮ್ಮ ರೈತರು ಆ ಸಿರಿಧಾನ್ಯಗಳನ್ನು ಕೂಡ ಬೆಳೆಯಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತಂದು ನನ್ನ ಈ ನಿಟ್ಟಿನಲ್ಲಿ ಒಂದು ಕೋರಿಕೆ. ಈ ಕೃಷಿ ಜೊತೆಗೆ ನಮ್ಮ ರೈತರು ಏನಾದ್ರೂ ಉಪಕಸಬುಗಳು ಅಳವಡಿಸಿಕೊಂಡ್ರೆ ಕೃಷಿಯಲ್ಲಿ ತುಂಬಾ ಒಳ್ಳೇದು. ಇವತ್ತು ಏನಾಗ್ತದೆ ಅಂದ್ರೆ ನಾವು ಕೃಷಿ ಅಂತಂದ್ರೆ ಕೃಷಿನೇ ಅಂತಂದ ಬಿಡಿದ್ವಿ, ಇವತ್ತು ಯಾರು ಕೂಡ ಒಂದು ಎಮ್ಮೆ ಹಸು ಕುರಿ ಮೇಕೆ ಇವೆಲ್ಲ ನಮ್ಮನ್ನ ನಮ್ಮ ಕಟ್ಟನ್ನ ನಮಗೋಸ್ಕರನೇ ಅವು ಆಡುಪಾಡುಗಳು. ಇವತ್ತು ನಾವು ಹೋಗಿ ಜಮೀನಲ್ಲಿ ಕೆಲಸ ಮಾಡ್ತಿರ್ತೀವಿ, ಇವತ್ತು ಹೋದ್ವಿ ಅಂದ್ರೆ ಹೊಲದಲ್ಲಿ ಒಂದು ಹಸು ಸಾಕಿದ್ವಿ ಅಂದ್ರೆ ಅದರಿಂದ ಎಷ್ಟು ಲಾಭ ಇರುತ್ತೆ ನಮಗೆ. ಹಸು ನಮಗೆ ಮೊದಲನೇದಾಗಿ ಹಾಲು ಕೊಡುತ್ತೆ, ಹಾಲು ಜೊತೆಗೆ ಅದು ಸಗಣಿ ಕೊಡ್ತದೆ, ಗಂಜಲು ಆಗ್ತದೆ, ಅದನ್ನೆಲ್ಲ ಹಾಕೋದ್ರಿಂದ ಫಲವತ್ತತೆ ಹೆಚ್ಚಾ ಇದೆ. ಅದು ನಮ್ಮ ಆರೋಗ್ಯಕರವಾಗಿ ನಮಗೆ ಹಾಲು, ಅದರ ಹಾಲು ಎಷ್ಟು ಮುಖ್ಯ ಅಂತ. ಇವತ್ತು ಕಲುಷಿತ ಆಹಾರಗಳು ಇವತ್ತು ಎಲ್ಲ ಪಾಕೆಟ್ ಹಾಲು ಇವನ್ನೆಲ್ಲ ಇವತ್ತು ಯೂಸ್ ಮಾಡೋದ್ರಿಂದ ಅತಿ ಹೆಚ್ಚು ರೋಗಗಳಿಗೆ ನಾವು ತುತ್ತಾಗ್ತದೆ. ಇವತ್ತು ನಮಗೆ ಬಹಳ ಆತಂಕಕರ ಅಂತಂದ್ರೆ ಹಳ್ಳಿಗಳಲ್ಲೂ ಕೂಡ ಇವತ್ತು ಪಾಕೆಟ್ ಹಾಲನ್ನ ಉಪಯೋಗಿಸ್ತಕ್ಕಂಥ ಪದ್ಧತಿಯನ್ನ ಕಾಣ್ತಾ ಇದ್ವಿ. ಇವತ್ತು ನಾವು ಹಿಂದೆ ಎಲ್ಲ ನಮ್ಮಲ್ಲಿ ನಾವೇ ಕುಡಿದು ಅವತ್ತೇ ನಾವು ಕರೆದು ನೇರವಾಗಿ ನಾವೇ ಕುಡಿದಂತ ಪದ್ಧತಿ. ಇವತ್ತು ದನಕರುಳನ್ನ ಸಾಕ್ತಕ್ಕಂಥ ಏನು ಈ ಬೇಜವಾಬ್ದಾರಿತನ, ಅದರಲ್ಲಿ ಆಸಕ್ತಿ ಇಲ್ದಂಗಾಗಿದೆ. ಇವತ್ತು ಪಶುಸಂಗೋಪನೆ, ಇವತ್ತು ಹಾಲು ಮತ್ತೆ ಮೊಸರಿನಲ್ಲಿರ್ತಕ್ಕಂಥ ಉತ್ಕೃಷ್ಟ ಗುಣ ಹೇಗಿದೆ, ಇವತ್ತು ನಮ್ಮಲ್ಲಿರ್ತಕ್ಕಂಥ ಹಸುಗಳು ಹೇಗಿರ್ತವೆ, ಎಮ್ಮೆ ಆಕಳಿಂದ ಅಥವಾ ಮೇಕೆ ಹಾಲು ಆಡಿನ ಹಾಲು ಅದೆಷ್ಟು ಅಮೂಲ್ಯವಾಗಿರ್ತದೆ, ಕುರಿ ಸಾಕಿದ್ವಿ ಅಂದ್ರೆ ಕುರಿಯಿಂದ ನಮ್ಗೆ ಎಷ್ಟೆಲ್ಲ ಲಾಭ ಇರ್ತದೆ. ಅದನ್ನೆಲ್ಲ ಇವತ್ತು ನಾವು ಪ್ರಯತ್ನ ಮಾಡಿ ಕೃಷಿ ಜೊತೆಗೆ ಇವನ್ ಉಪಕಸಬುಗಳು ಕೂಡ ನಮ್ಮ ಬೆನ್ನೆಲುಬು, ನಮ್ಮನ್ನ ಉತ್ಪ್ರಶ್ನೆ ಮಾಡ್ತವೆ, ನಮ್ಮನ್ನ ಮನುಷ್ಯನನ್ನಾಗಿ ಮಾಡ್ತವೆ, ರೈತನ ಕೈಯನ್ನ ಹಿಡಿತವೆ, ಮತ್ತೆ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಇದನ್ನ ಬೆಳಿಬೇಕು ಅಂತಂದ್ರೆ ನಮಗೆ ಆರೋಗ್ಯ ಇರ್ಬೇಕಂದ್ರೆ ಅಂಥದ್ದೆಲ್ಲ ನಾವು ಇವತ್ತು ಪಶುಸಂಗೋಪನೆ ಕೂಡ ನಮ್ಮ ಜೊತೆ ಜೊತೆಯಲ್ಲೇ ಈ ಕೃಷಿ ಜೊತೆಯಲ್ಲೇನೆ ನಾವು ಅದನ್ನ ಮಾಡಿದ್ರೆ ನಾವು ಸಾಕಷ್ಟು ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತಂಗೆ. ಹೈನುಗಾರಿಕೆ ಈ ಕುರಿ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ರೈತನ ಕಷ್ಟಕಾಲದಲ್ಲಿ ತಕ್ಷಣ ದುಡ್ಡು ಬರುತ್ತೆ. ಇವತ್ತೊಂದೇ ಒಂದು ಕುರಿ ಮಾರಿದ್ರೆ ಅವನಿಗೆ ಆಪತ್ತಿಗೆ ಕಳೆ ತೆಗೆಸ್ಲಿಕ್ಕೋ ಬೀಜ ತರ್ಲಿಕ್ಕೋ ಏನಕ್ಕೋ ಒಂದು ಅನುಕೂಲ ಆಗುತ್ತೆ. ಈ ಕೃಷಿ ಜೊತೆಗೆ ಉಪಕಸಬು ಪೂರ್ವಕವಾಗಿದ್ರೆ ಅನುಕೂಲ ಅಂತೀರ? ಖಂಡಿತವಾಗ್ಲೂ ತುಂಬಾ ಒಳ್ಳೇದಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರದವರು ಅನೇಕ ಈ ಯೋಜನೆಗಳು ತಂದಿದ್ದಾರೆ. ಕುರಿ ಸಾಕಿರಿ ಕುಬೇರರಾಗಿರಿ ಸ್ಲೋಗನ್ಸ್ ಎಲ್ಲ ಇದೆ, ಬಟ್ ಹೇಳಲಿಕ್ಕೆ ಅನ್ಸುತ್ತೆ, ಬಟ್ ಅದನ್ನ ಪ್ರಾಯೋಗಿಕವಾಗಿ ಯಾರೋ ಒಬ್ಬ ರೈತ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತಲ್ಲಿನಾಗಿ ಅಲ್ಲಿ ನಾವೇನಾದ್ರು ಪ್ರಯತ್ನ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪಶು ಸಂಗೋಪನೆ ಇಲಾಖೆ ಹೋಗಿ ಏನಿದೆ ಅದನ್ನ ಹೇಗೆ ಯೋಜನೆಗಳಿದಾವೆ ಅವನ್ನೆಲ್ಲ ಪಡ್ಕೊಂಡು ಇವತ್ತು ಏನಾಗ್ಬಿಡುದು ಅಂದ್ರೆ ಯಾರೋ ಒಬ್ರು ಮಾದರಿಯಾಗಿ ಬೆಳೀತಿಲ್ಲ. ಈಗ ಹಿಂದಿನವ್ರು ಏನ್ ಮಾಡಿ ಯಾರೋ ಒಬ್ರು ಒಂದು 100 ಕುರಿ ಸಾಕಿದ್ರು ಅಂದ್ರೆ ಆ ಕುರಿ ಸಾಕಂದು ಅದನ್ನ ತಾಂದೋಗಿ ಅವನ್ನ ಹೊಡ್ಕೊಂಬಂದು ಬರೀ ಅಲ್ಲಿಗೆ ಕೆಲಸ ಆಗೋದು. ಇವತ್ತು ಏನಾಗಿದೆ ಅಂದ್ರೆ ಅದನ್ನ ಲಾಭತರ ಮಟ್ಟಕ್ಕೆ ಇವತ್ತು ಯಾವ ರೀತಿ ಬೆಳೆಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸಹಾಯಧನ ಕೊಡ್ತಿದ್ದಾರೆ. ಹೌದು, ಅನೇಕ ಸಹಾಯ ಸಾಲ ಸೌಲಭ್ಯ ಕೊಡ್ತಾ ಇತ್ತು, ಅದನ್ನ ಪಡ್ಕೋಬೇಕು. ಅದನ್ನ ಹೇಗೆ ಪಡಿಬೇಕು ನಮ್ಗೆ ನನ್ನ ಪ್ರಕಾರನೂ ಅದು ಪ್ರಾಯೋಗಿಕವಾಗಿ ಯಾರೋ ಒಬ್ಬರನ್ನು ಮಾಡಿ ಇವತ್ತು ಆದರ್ಶ ರೈತ ಅಂತಂದ್ರೆ ಇವತ್ತು ಅದನ್ನೆಲ್ಲ ಬೇಕು ಅಂತಂದು ಪಶುಸಂಗೋಪನೆ ಇರಬೇಕು, ಎಲ್ಲದೂ ಬೇಕು, ಉಪಕಸಬುಗಳು ಬೇಕು, ಕುರಿ ಮೇಕೆ ದನ ಹಸು ಇವೆಲ್ಲವೂ ಇರಬೇಕು ಮನೆಯಲ್ಲಿ. ಆಗ ಮಾತ್ರ ಕೃಷಿ ನಮಗೆ ಸಂತೋಷ ಆಗುತ್ತೆ, ಲಾಭದಾಯಕ ಹೋಗುತ್ತೆ. ಅವೆಲ್ಲ ಇದನ್ನ ಆರೋಗ್ಯಕರವಾಗಿ ಫಸ್ಟ್ ನಾವು ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ ಇವತ್ತು ಈ ನಿಟ್ಟಿನ ಸಮಾಜದಲ್ಲಿ ಅಂತ ನನ್ನ ಒಂದು. ಇಷ್ಟೊಂದು ವಿದ್ಯಾಭ್ಯಾಸ ಮಾಡಿ ಈ ಕೃಷಿ ಕಡೆಗೆ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದ್ರ, ಈಗ ನೌಕರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನಾನು ಒಂದೇ ಒಂದು ಕಿವಿ ಮಾತು ಅಂದ್ರೆ ಯುವಕರು ಯಾಕೆ ಇವತ್ತು ಅಸಡ್ಡೆ ಕೊಡ್ಲಿ, ಅದ್ ಕಾರಣ ಏನು ಅಂತಂದ್ರೆ ತಕ್ಷಣಕ್ಕೆ ಹಣ ಸಿಗ್ಬೇಕು ಇವತ್ತು. ಅದು ಎಂತ ಹಣ, ಏನು ಮೈನಸ್ ಗಳ ಅಂದ್ರೆ ನೇರವಾಗಿ ಹಣ. ಇವತ್ತು ಎಲ್ಲ ಕಷ್ಟಪಡದಲ್ಲೇ ಹಣ ಬೇಕು? ಇಲ್ಲ ಇಲ್ಲ ಇಲ್ಲ, ಇವತ್ತು ಅದಕ್ಕೆ ಮುಂಚೆ ಎಲ್ಲ ನಮ್ಮ ಒಳ್ಳೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಂದು ನಮ್ಮೆಲ್ಲ ನಾಣ್ಣುಡಿಗಳು ಎಲ್ಲ ಇದ್ದು, ಇವತ್ತು ಅದನ್ನ ಯುವಕರು ನೇರವಾಗಿ ಏನಾದ್ರು ಬಳಸ್ಕೊಂಡ ನಿಟ್ಟಿನಲ್ಲಿ ಅದು ಪ್ರಾಯೋಗಿಕವಾಗಿ ಅವರು ಬಂದ ನಿಟ್ಟಿನಲ್ಲಿ ಅಲ್ಲಿ ಗೊತ್ತಾಗುತ್ತೆ ಹೊರತು ಈಗ ಸುಮ್ಮನೆ ಕೃಷಿ ಅಂದ್ರೆ ಅಲ್ಲಿ ಯಾರಪ್ಪ ಮೈನಸ್ಕೊಳ್ಳೋದು ಹೊಲದಲ್ಲಿ ದುಡಿಯೋದು ಅದನ್ನೆಲ್ಲ ಮಾಡಿದ್ರೆ ಮಾತ್ರ ಇವತ್ತು ನಿಜವಾದ ಜೀವನ ಕಣ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ನಿಟ್ಟಿನಲ್ಲಿ ಅಂತ ನಾನು ಯುವಕರಿಗೆ ಒಂದು ಕಿವಿ ಮಾತು. ಯಾವುದೇ ಮಾಡಲಿ ಅದರಿಂದ ಇರುತ್ತೆ, ಅದನ್ನ ಹೋಗಿ ತಲ್ಲಿನಾಗಿ ಮಾಡಬೇಕು. ಕಸಬನ್ನ ಯಾವುದೇ ಕೆಲಸ ಮಾಡಬೇಕಾದ್ರೂ ಆ ಕೆಲಸದಲ್ಲಿ ಶ್ರಮ ಮತ್ತೆ ಶ್ರದ್ಧೆ ಎರಡನ್ನೂ ಕೂಡ ಇದ್ದ ಮಾತ್ರ ಅಲ್ಲಿ ಬದುಕು ಉಲ್ಲಾಸ ಆಗ್ತದೆ ಅಂತಂದು ನಮ್ಮಲ್ಲಿ ಒಂದು ಆಸೆ. ಇವತ್ತು ನಮ್ಮ ಆಧುನಿಕತೆ ಬೆಳೆದ ಹಾಗೆ ಏನಾಗ್ಬಿಡಿದೆ ಅಂದ್ರೆ ಇವತ್ತು ಮಾಧ್ಯಮಗಳು ಟಿವಿ ಮತ್ತೆ ಈ ಮೊಬೈಲ್ಗಳು, ಇವತ್ತು ಏನಾಯ್ತು ಅಂದ್ರೆ ಯಾವ್ದೋ ಒಂದು ಮೊಬೈಲ್ ಇಟ್ಕೊಂಡು ಯಾವ್ದೋ ಒಂದು ಟಿವಿ ನೋಡ್ಕೊಂತ ಗೊತ್ತಂದ್ರೆ ಅಲ್ಲೇ ಟೈಮ್ ಪಾಸ್ ಆಗ್ತದೆ. ಇವತ್ತು ಏನಾಗ್ಬಿಡಿದೆ ನಮ್ಮ ಯುವಕರು ಈ ಪ್ಯಾಷನ್ಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಈಗ ಬೆಂಗಳೂರು ಮೈಸೂರಲ್ಲೆಲ್ಲ ಹೋಗಿ 8-9 ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಅಲ್ಲಿ ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಸರಿಯಾದ ಊಟ ಸಿಗೋದಿಲ್ಲ, ಸರಿಯಾದ ಗಾಳಿ ಇಲ್ಲ, ಸರಿಯಾದ ವಾತಾವರಣ ಇರೋದಿಲ್ಲ. ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಆಗಲ್ಲ, 4 ಗಂಟೆ ಒಳ್ಳೆ ಕೆಲಸ ಮಾಡಿಬಿಟ್ಟು ಒಳ್ಳೆ ಮುದ್ದೆ ಊಟ ಮಾಡಿ ಒಳ್ಳೆ ಸೊಪ್ಪು ಸಿಗ್ತದೆ, ನಮ್ಮ ಹೊಲದಲ್ಲಿ ಸೊಪ್ಪು ಸಿಗುತ್ತೆ, ಒಳ್ಳೆ ಹಾಲು ಸಿಗ್ತದೆ, ನಮ್ಮಲ್ಲೇ ಇಲ್ಲಿ ಹಸು ಅವನ್ನೆಲ್ಲ ಸಾಕೊಂಡ್ರೆ ಉತ್ತಮ ಇರ್ತಕ್ಕಂಥ ಆರೋಗ್ಯನೂ ಕೂಡ ಸಿಗುತ್ತೆ. ಈ ಆಧುನಿಕತೆ ಅನ್ನೋದು ಕೂಡ ನಮ್ಮನ್ನು ಹಾಳು ಮಾಡ್ತಿದೆ ಅಂತಂದು ನನ್ನ ನಮ್ಮ ಈ ಯುವಕರಲ್ಲಿ ನಮ್ಮ ಮನವಿ. ಆ ಆಧುನಿಕತೆ ಬಿಟ್ಟು ಮೊಬೈಲ್ನ ಮತ್ತೆ ಇರಬೇಕು, ಇವತ್ತು ಇರಬಾರ್ದು ಅಂತ ಏನಲ್ಲ, ಎಷ್ಟನ್ನ ಬಳಕೆ ಮಾಡ್ಬೇಕು, ಯಾವ್ದನ್ನ ಎಷ್ಟನ್ನ ಮಾಡ್ಬೇಕು ಅನ್ನೋದು ಇವತ್ತು ನಮ್ಮ ನಿಖರತೆ ಗೊತ್ತಾಗ್ತಿಲ್ಲ. ಹಾಗಾಗಿ ಗೀಳ ಅನಿಸ್ತದೆ, ಅದೆಲ್ಲ ಬಿಡ್ಬೇಕು. ಮುಂದಿನ ನಮ್ಮ ಯುವ ಪೀಳಿಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಯುವ ಸಮಾಜ ಬೆಳಿಬೇಕು ಅಂತಂದ್ರೆ ಎಲ್ಲರೂ ಕೂಡ ರೈತರು ಒಂದು ಕೃಷಿಯಲ್ಲಿ ತನ್ನ ಒಲವಿನ ಒಂದು 4 ಗಂಟೆನಾದ್ರೂ ಒಂದು ಶ್ರಮ ಪಟ್ಟರೆ ಮುಂದಿನ ಪೀಳಿಗೆನ ಉಳಿಸಕ್ಕೆ ಆಹಾರ ಮತ್ತೆ ಒಳ್ಳೆ ಆರೋಗ್ಯಕರ ಸಮಾಜನನ್ನ ಉಳಿಸ್ಬೇಕಂದ್ರೆ ಎಲ್ಲದೂ ಕೂಡ ಇವತ್ತು ಅವಶ್ಯಕತೆ ಇದೆ ಅಂತ ಈ ಮೂಲಕ ತಮ್ಮಲ್ಲಿ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ಈಗ ನಮ್ಮ ಮನೆಯಲ್ಲಿ ಕೂಡ ಒಂದು 4-5 ಜನ ಇದ್ವಿ. ಅಲ್ಲಿ ನಮ್ಮ ತಂದೆಯವ್ರು ಕೂಡ ಮುಂಚೆ ಕೆಲಸ ಮಾಡಾರೆ, ಈಗ ಅವರ ನಮ್ಮ ತೋಟ ನಿರ್ವಹಣೆ ಬಂದು ನೋಡ್ತಾ ಇದ್ದಾರೆ. ನಮ್ಮ ತಮ್ಮನ ಒಬ್ಬ ಇದ್ದಾನೆ, ಅವನು ತನ್ನ ಮೂಲಕ ಅವನು MA BEd ಮಾಡಿ ಅವರು ಶಿಕ್ಷಕರಾಗಿ ಅವರು ಕೂಡ ಇವತ್ತು ಸಂಪೂರ್ಣವಾಗಿ ತಲ್ಲಿನರಾಗಿ ತೋಟ ಎಲ್ಲ ನೋಡ್ಕೊಂತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ 3 ಹಸು ಇದೆ ಮತ್ತು 1 ಎಮ್ಮೆ ಇದೆ. ಹಾಲು ಮೊಸರು ತುಪ್ಪ ಎಲ್ಲ ಸಿಗ್ತದೆ, ಒಳ್ಳೆ ಊಟ ಮಾಡ್ಕೊಂಡು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು. ಕೃಷಿಯಲ್ಲಿ ಖುಷಿ ಸಿಗ್ತದೆ ಅಂತ ನನ್ನ ಮೂಲಕ ಭಾವನೆ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆ, ತುಂಬಾ ತುಂಬಾ ಸಂತೋಷವಾಗಿದೆ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನಮ್ಮ ತೋಟಕ್ಕೆ ಬಂದು ಭೇಟಿನಾದ್ರೂ ಮಾಡಬಹುದು, ಅಥವಾ ನಮ್ಮ ದೂರವಾಣಿ ಸಂಖ್ಯೆ ಕೂಡ ಮಾತಾಡಬಹುದು. ಫೋನ್ ನಂಬರ್ ಹೇಳಿ. ನಮ್ಮ ಮೊಬೈಲ್ ಸಂಖ್ಯೆ 7259212399 7259212399. ಬಹಳ ಸಂತೋಷ ಲಕ್ಷ್ಮೀಪತಿ ಅವರ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮ್ಗೆ ಧನ್ಯವಾದಗಳು, ನಮಸ್ಕಾರ. ತುಂಬಾ ತುಂಬಾ ಧನ್ಯವಾದಗಳು ಜಗದೀಶ್ ಅವರೇ, ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ತಿರುಮಲಾಪುರ ಗ್ರಾಮದ ಕೃಷಿಕ ಎನ್ಟಿ ಲಕ್ಷ್ಮೀಪತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಪೇಟೆ ಧಾರಣೆ. ಇಂದಿನ ಕೊಟ್ಟೂರು ಮಾರುಕಟ್ಟೆಯಲ್ಲಿ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2,139 ರೂಪಾಯಿಗಳು ಹಾಗೂ ಗರಿಷ್ಠ 2,506 ರೂಪಾಯಿಗಳು. ಹರಳು ಬೀಜ ಕ್ವಿಂಟಾಲ್ಗೆ 5,806 ಕನಿಷ್ಠ ಹಾಗೂ ಗರಿಷ್ಠವಿತ್ತು. ಜೋಳ 1,611 ಹಾಗೂ ಗರಿಷ್ಠ 2,451 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಾಲ್ಗೆ 2,175 ರೂಪಾಯಿ ಕನಿಷ್ಠ ಹಾಗೂ ಗರಿಷ್ಠ 2,668 ರೂಪಾಯಿಗಳಿತ್ತು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ, ಶೇಂಗಾ, ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 4,380 ರೂಪಾಯಿಗಳು ಹಾಗೂ ಗರಿಷ್ಠ 7,899 ರೂಪಾಯಿಗಳಿತ್ತು. ತಿಪಟೂರು ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 11,500 ರೂಪಾಯಿಗಳು ಹಾಗೂ ಗರಿಷ್ಠ 12,555 ರೂಪಾಯಿಗಳಿತ್ತು. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳಾದ ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2,250 ರೂಪಾಯಿಗಳು ಹಾಗೂ ಗರಿಷ್ಠ 2,812 ರೂಪಾಯಿಗಳು. ಹೆಸರುಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7,017 ರೂಪಾಯಿಗಳಿತ್ತು. ನೆಲಗಡಲೆ, ಶೇಂಗಾ 3,811 ಕನಿಷ್ಠ ಹಾಗೂ ಗರಿಷ್ಠ 7,861. ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,990 ರೂಪಾಯಿಗಳು ಹಾಗೂ ಗರಿಷ್ಠ 2,773 ರೂಪಾಯಿಗಳು. ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,600 ರೂಪಾಯಿಗಳು ಹಾಗೂ ಗರಿಷ್ಠ 2,800 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ 2,300 ರೂಪಾಯಿಗಳು ಹಾಗೂ ಗರಿಷ್ಠ 2,500 ರೂಪಾಯಿಗಳು. ಹಸಿರು ಬದನೆಕಾಯಿ ಕನಿಷ್ಠ 3,200 ರೂಪಾಯಿಗಳು ಹಾಗೂ ಗರಿಷ್ಠ 3,500 ರೂಪಾಯಿಗಳು. ಹರಪನಹಳ್ಳಿ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 2,380 ರೂಪಾಯಿಗಳು ಹಾಗೂ ಗರಿಷ್ಠ 2,410 ರೂಪಾಯಿಗಳು. ರಾಗಿ ಕ್ವಿಂಟಾಲ್ಗೆ 3,100 ಕನಿಷ್ಠ ಹಾಗೂ ಗರಿಷ್ಠ 3,150 ರೂಪಾಯಿಗಳಿತ್ತು. ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು ಮತ್ತು ಇದು ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಇನ್ನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿ, ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾದ ಭಾರೀ ಮಳೆ ಮತ್ತು ನಿರಂತರ ಗಾಳಿಯ ವೇಗ ತಲುಪುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಪ್ರತ್ಯೇಕವಾದ ಭಾರೀ ಮಳೆ ಮತ್ತು ನಿರಂತರ ಗಾಳಿಯ ವೇಗ 30-40 ಕಿಲೋಮೀಟರ್ ಪರ್ ಅವರ್ ತಲುಪುವ ಸಾಧ್ಯತೆ ಇದೆ. ಉಡುಪಿ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಂಭವವಿದೆ. ಉತ್ತರ ಒಳನಾಡು ಉಳಿದ ಜಿಲ್ಲೆಗಳ ಮೇಲೆ ಕೆಲವು ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡು ಉಳಿದ ಜಿಲ್ಲೆಗಳ ಮೇಲೆ ಪ್ರತ್ಯೇಕ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೀತಿ, ಬಬೂರ್ ಫಾರಂನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಿಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ಜೇನು ಸಾಕಾಣಿಕೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈಗ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ರೈತ ಆಗಲಿ ಬರೀ ಕೃಷಿಯನ್ನು ಆಧರಿಸದೆ ಯಾವುದೇ ರೀತಿಯ ಉಪಕಸಬುಗಳನ್ನು ಸಹ ಅಳವಡಿಸಿಕೊಳ್ಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಜೇನು ಕೃಷಿ. ಏನಕ್ಕೆ ಜೇನು ಕೃಷಿಯನ್ನೇ ನಾವು ಪ್ರಮುಖವಾಗಿ ಅಳವಡಿಸಿಕೊಳ್ಬೇಕು? ಜೇನು ಕೃಷಿಯಿಂದ ಆಗುವಂತಹ ಮುಖ್ಯ ಲಾಭಗಳೇನೇನಿರಬಹುದು?

ಸ್ವಲ್ಪ ಬನ್ನಿ ಸರ್. ಕೇಳುಗರೇ ಗಮನಿಸಿ, 2024 ಸಾಲಿಗೆ ರಾಷ್ಟೀಯ ಕಾರ್ಯಕ್ರಮವಾದ 21ನೇ ಜಾನುವಾರು ಗಣತಿಯನ್ನು ದೇಶದಾದ್ಯಂತ ಏಕಕಾಲದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು 1 ಸೆಪ್ಟೆಂಬರ್ 2024 ಡಿಸೆಂಬರ್ 2024 ಅಂತ್ಯದವರೆಗೆ ನಡೆಯಲಿದ್ದು, ಚಿತ್ರದುರ್ಗ ಜಿಲ್ಲೆಯ ಎಲ್ಲಾ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಇಲಾಖೆಯ ಗಣತಿದಾರರು ಪ್ರತಿಯೊಂದು ಮನೆ ಉದ್ಯಮ ಸಂಸ್ಥೆಗಳಿಗೆ ಭೇಟಿ ನೀಡಿ ಎಲ್ಲಾ ತರಹದ ಪ್ರಾಣಿ ಸಾಕುಪ್ರಾಣಿಗಳು ಹಾಗೂ ಕುಕ್ಕುಟಗಳ ಮಾಹಿತಿಯನ್ನು ಸಂಗ್ರಹಿಸುವರು. ಅಲ್ಲದೆ ಬೀದಿ ದನಗಳು ಮತ್ತು ಬೀದಿ ನಾಯಿಗಳ ಮಾಹಿತಿಯನ್ನು ಸಹ ಸಂಗ್ರಹಿಸಲಾಗುವುದು. ಇದಲ್ಲದೆ ಕುಟುಂಬದ ಮುಖ್ಯಸ್ಥರ ಸಾಮಾಜಿಕ ಸ್ಥಿತಿ, ಉದ್ಯೋಗ, ವಿದ್ಯಾರ್ಹತೆ ಮತ್ತು ಕೃಷಿ ಹಿಡುವಳಿಯ ಬಗ್ಗೆಯೂ ಸಹ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಗಣತಿಯಲ್ಲಿ ಸಂಗ್ರಹಿಸಲಾಗುವ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ವರದಿ ಸಲ್ಲಿಸಲಾಗುವುದು. ಇದರಿಂದಾಗಿ ಜಾನುವಾರುಗಳು ಅಂಕಿಅಂಶಗಳ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಯೋಜಿಸಿ